ತೆಂಗಿಗೆ ಒಂದು ರೇಟ್ ಇರುತ್ತೆ, ಅಡಿಕೆಗೊಂದು ರೇಟ್ ಇರುತ್ತೆ, ಅರಿಶಿನ ಶುಂಠಿಗೊಂದು ರೇಟ್ ಇರುತ್ತೆ. ಅಂದರೆ ಕಾಲಕಾಲಕ್ಕೆ ಇದು ಬದಲಾವಣೆ ಆಗ್ತಾನೇ ಇರುತ್ತೆ ಕೃಷಿಯಲ್ಲಿ. ಆವಾಗ ನಾವು ಒಂದೇ ರೀತಿಯ ಬೆಳೆ ಬೆಳೆದಾಗ ನಾವು ರೈತರು ಅದನ್ನಲ್ಲಿ ಲಾಭ ಪಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಮತ್ತು ನಾವು ಸೋಲ್ತೀವಿ. ಈ ರೀತಿಯ ಬೇರೆ ಬೇರೆ ಬೆಳೆಗಳನ್ನು ಬೆಳ್ಕೊಂಡು ಅದನ್ನು ನಾವು ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಕೃಷಿ ಅನ್ನೋದು ಲಾಭದಾಯಕ ಆಗೇ ಇರುತ್ತೆ, ಯಾವತ್ತೂ ಕೂಡ ಅದು ಲಾಸ್ ಆಗೋದಿಲ್ಲ. ಉದಾಹರಣೆಗೆ ನನ್ನ ಅನುಭವಕ್ಕೆ ತಗೊಂಡಾಗ ನಾನು ತೆಂಗು ಮಾಡಿದ್ದೀನಿ, ಅಡಿಕೆ ಮಾಡಿದ್ದೀನಿ, ಅದರೊಳಗಡೆ ಕಾಳುಮೆಣಸು ಇದೆ, ಕೋಕೋ ಇದೆ, ಅರಿಶಿನ, ಶುಂಠಿ, ಈ ರೀತಿಯ ಬೆಳೆಗಳನ್ನು ನಾನು ಬೆಳ್ಕೊಂಡಿದ್ದೀನಿ. ಒಂದು ಬೆಳೆಗೆ ನನಗೆ ಬೆಲೆ ಸಿಗಲಿಲ್ಲ ಅಂದಾಗ ಇನ್ನೊಂದು ಬೆಳೆಯಲ್ಲಿ ನನಗೆ ಅದಕ್ಕೆ ಲಾಭ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಸಮಗ್ರ ಕೃಷಿ ಅಂತ ನಾವು ಹೇಳ್ತೀವಿ. ಈ ರೀತಿಯ ಕೃಷಿಯನ್ನು ನಾವು ಮಾಡಿದಾಗ ನಮಗೆ ಲಾಭದಾಯಕ ಆಗೇ ಆಗುತ್ತೆ. ನನ್ನ ಅನುಭವಕ್ಕೆ ಬಂದಾಗ ನಾನು ಈ ರೀತಿಯ ಕೃಷಿ ಮಾಡಿದಾಗ ಲಾಭ ಆಗಿದೆ ನನಗೆ. ಒಂದು ವರ್ಷ ನನಗೆ ಒಂದು ಬೆಳೆಯಲ್ಲಿ ನಷ್ಟ ಆದರೆ ಇನ್ನೊಂದು ಬೆಳೆಯಲ್ಲಿ ಅದನ್ನು ನಾನು ಆ ಲಾಭವನ್ನು ಪಡ್ಕೊಳ್ತೇನೆ. ಸಮಗ್ರ ಕೃಷಿ ಅನ್ನೋದು ಇದಕ್ಕೇನೆ. ಹಾಗೆಯೇ ನಾವು ಕೃಷಿ ಅಂತ ಬಂದಾಗ ನಾವೇನು ಮಾಡ್ತೀವಿ ಅಂತಂದರೆ ಒಂದಿಷ್ಟು ಬೆಳೆ ಬೆಳಿತೀವಿ, ಅದಕ್ಕೊಂದಿಷ್ಟು ರಾಸಾಯನಿಕ ಗೊಬ್ಬರ ಕೊಡ್ತೀವಿ, ಬೆಳೆ ತೊಗೊಳ್ತೀವಿ, ಉತ್ಪಾದನೆ ಮಾಡ್ತೀವಿ, ಅದನ್ನು ಮಾಡ್ತೀವಿ. ಆದರೆ ಕೃಷಿ ಅಂದಾಗ ನಾವು ಭೂಮಿಯನ್ನು ಕೂಡ ಪರಿಗಣಿಸಬೇಕಾಗತ್ತೆ. ನಾವು ಯಾವಾಗ ನಾವು ರಾಸಾಯನಿಕ ಗೊಬ್ಬರವನ್ನು ಕೊಟ್ಟು ಭೂಮಿಯನ್ನು ಹಾಳು ಮಾಡಿಕೊಂಡು ಬರೀ ಬೆಳೆ ಬಗ್ಗೆ ಅಷ್ಟೇ ನಾವು ಗಮನ ಕೊಡ್ತೀವಿ ಅಂದರೆ ಅದಕ್ಕೆ ಕೃಷಿ ಅಂತ ಹೇಳೋದಿಲ್ಲ. ಅದರಿಂದ ನಾವು ಆ ವರ್ಷಕ್ಕೆ ಆ ದಿನಗಳಲ್ಲಿ ನಮಗೆ ಲಾಭ ಬರ್ಬೋದು, ಆದರೆ ಅದು ನಾವು ಯಾವಾಗಲೂ ಕೃಷಿನ ಮುಂದಿನ ಜನಾಂಗಕ್ಕೂ ಮತ್ತು ಮುಂದಿನ ಇದಕ್ಕೂ ನಾವು ಯೋಚನೆ ಮಾಡಬೇಕಾಗತ್ತೆ. ಆವಾಗ ನಾವು ಭೂಮಿ ಬಗ್ಗೆನೂ ಯೋಚನೆ ಮಾಡಬೇಕು. ನಮ್ಮ ಭೂಮಿ ಯಾವ ರೀತಿಯ ಫಲವತ್ತತೆ ಇದೆ, ಏನು ಬೇಡ್ತಾ ಇದೆ ಭೂಮಿ ಅಂಥೇಳಿ ಯೋಚನೆ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ನಮ್ಮ ಮಣ್ಣನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಮಣ್ಣು ಪರೀಕ್ಷೆ ಮಾಡಿದಾಗ ನಮ್ಗೆ ಅದರೊಳಗಡೆ ಏನಿದೆ, ಯಾವುದು ಕೊರತೆ ಇದೆ, ನಮ್ಮ ಮಣ್ಣಿನ ಪಿ ಹೆಚ್ ಅಂತ ಹೇಳ್ತೀವಿ ಅದು ಯಾವ ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಆ ಬೇಸಿಸ್ ಮೇಲೆ, ಆ ಆಧಾರದ ಮೇಲೆ ನಾವು ಅದಕ್ಕೆ ಯಾವ ರೀತಿಯ ಗೊಬ್ಬರಗಳನ್ನು ಕೊಡಬೇಕು, ನಮ್ಮ ಗೊಬ್ಬರ ಕೊಟ್ಟಾಗ ನಾವು ಹೇಗೆ ನಾವು ಭೂಮಿಯನ್ನು ಫಲವತ್ತತೆ ಮಾಡಬೇಕು, ಭೂಮಿ ಫಲವತ್ತೆ ಇದ್ದಾಗ ಸಹಜವಾಗಿ ನಮ್ಮ ಬೆಳೆಯಲ್ಲೂ ಕೂಡ ಉತ್ಪಾದನೆ ಜಾಸ್ತಿ ಆಗುತ್ತೆ. ಈ ರೀತಿಯ ನಾವು ಯೋಚನೆಯನ್ನು ಕೃಷಿಯಲ್ಲಿ ಯೋಚನೆ ಮಾಡಬೇಕು. ನಾವೀಗ ಭೂಮಿಗೆ ಫಲವತ್ತತೆ ಮಾಡಬೇಕಂದ್ರೆ ಹೇಗೆ ಮಾಡಬೇಕು? ರಾಸಾಯನಿಕ ಗೊಬ್ಬರ ಕೊಡೋದ್ರಿಂದ ಫಲವತ್ತತೆ ಆಗೋದಿಲ್ಲ. ಹಾಗಾದರೆ ಹೇಗೆ? ಅದಕ್ಕೆ ಪೂರಕವಾಗಿ ನಾವು ಹೈನುಗಾರಿಕೆಯನ್ನು ಮಾಡಿಕೊಳ್ಳೇಬೇಕಾಗತ್ತೆ. ಹೈನುಗಾರಿಕೆ ಇಲ್ಲದೆಲೆ ಇದ್ದರೆ ನಾವು ಕೃಷಿ ಮಾಡ್ತೀವಿ ಅಂದರೆ ನಾವು ಬರೀ ಲಾಭವನ್ನಷ್ಟೇ ನೋಡ್ತಾ ಇದ್ದೀವಿ ಹೊರತು ಭೂಮಿಯನ್ನು ನೋಡ್ತಾ ಇಲ್ಲ. ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಭೂಮಿಯನ್ನು ಕೊಡ್ತಾ ಇಲ್ಲ. ನಾವು ಬರೀ ಅವತ್ತಿನ ನಾವೇನು ಬದುಕಬೇಕು ಅದನ್ನಷ್ಟೇ ನಾವು ಯೋಚನೆ ಮಾಡ್ತೀವಿ. ಹೈನುಗಾರಿಕೆ ಬಂದಾಗ ಹೇಗಪ್ಪ ಹೈನುಗಾರಿಕೆ ಮಾಡೋದು? ಇವತ್ತಿನ ಸ್ಥಿತಿಯಲ್ಲಿ ಎಷ್ಟೋ ಒಂದು ಹೈನುಗಾರಿಕೆ ಪ್ರಾರಂಭ ಮಾಡಿದವರು ಮುಚ್ಕೊಂಡು ಹೋಗಿದ್ದಾರೆ. ಕಾರಣ ಇಷ್ಟೇ, ಹೈನುಗಾರಿಕೆ ಅಂದಾಗ ನಾವು ಬರೀ ಹಾಲಷ್ಟೇ ಯೋಚನೆ ಮಾಡ್ತೀವಿ. ಹೈನುಗಾರಿಕೆ ಅಂದರೆ ಹಾಲು ಅಷ್ಟೇ ಅಲ್ಲ, ಹೈನುಗಾರಿಕೆಯಿಂದ ನಾವು ಗೋಬರ್ ಗ್ಯಾಸನ್ನು ಪಡ್ಕೊಳ್ಬಹುದು, ಗೊಬ್ಬರವನ್ನು ಪಡ್ಕೊಳ್ಬಹುದು, ಹಾಲು ಉತ್ಪಾದನೆ ಮಾಡಿ ಹಾಲಿನಿಂದ ಬೆಣ್ಣೆ, ತುಪ್ಪ ಈ ಥರನೂ ಯೋಚನೆ ಮಾಡಬಹುದು. ಆಮೇಲೆ ನಾವು ಪನ್ನೀರನ್ನು ಕೂಡ ಯೋಚನೆ ಮಾಡ್ಬೋದು. ಇಷ್ಟೆಲ್ಲ ಯೋಚನೆ ಮಾಡಿದಾಗ ನಮಗೆ ಹಾಲು ಹೈನುಗಾರಿಕೆ ಲಾಭದಾಯಕ ಆಗುತ್ತೆ. ಹೈನುಗಾರಿಕೆ ಮಾಡು 10 ವರ್ಷದ ಅನುಭವವನ್ನು ಪಡ್ಕೊಂಡಿದ್ದೀನಿ. ಇವತ್ತು ಕೂಡ ನನಗೆ ಲಾಭದಾಯಕದಲ್ಲಿದೆ. ನಾನು ಹಾಲಿನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ನಾನು ಈ ರೀತಿಯ ಬೈ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಇವತ್ತು ನನಗೆ ನನ್ನ ನಾನು ಮಾಡುವಂಥ ತುಪ್ಪದಲ್ಲಿ ನನಗೆ 1 ಕೆಜಿಗೆ ನಾನು 1,500 ರೂಪಾಯಿಯನ್ನು ನಾನು ಅದಕ್ಕೆ ಬೆಲೆ ಕಟ್ಟಿದ್ದೀನಿ. ಅಷ್ಟೂ ಕೂಡ ನನಗೆ ತುಂಬ ಬೇಡಿಕೆ ಇದೆ. ನನಗೆ ಆ್ಯಕ್ಚುಲಿ ಬೇಡಿಕೆಗೆ ತಕ್ಕಂಗೆ ನನಗೆ ಪೂರೈಕೆ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಹೈನುಗಾರಿಕೆಯಲ್ಲಿ ಲಾಭ ಇದೆ, ಆದರೆ ಹಾಲು ಒಂದೇ ಅಂತ ನಾವು ಯೋಚನೆ ಮಾಡಿದರೆ ಹಾಲಲ್ಲಿ ಲಾಭ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಕೂಡ ನಾವು ಇನ್ನೊಂದು ಭಾಗದಲ್ಲಿ ಗೊಬ್ಬರವನ್ನು ಯೋಚನೆ ಮಾಡಿದರೆ, ಸಗಣಿ ಗೊಬ್ಬರ, ಇವತ್ತು ನಾವು ಒಂದು ಟ್ರ್ಯಾಕ್ಟ್ರಿಗೆ ಏನಿಲ್ಲ ಅಂದರೆ 7,000 ರೂಪಾಯಿ ಒಂದು ಟ್ರ್ಯಾಕ್ಟ್ರಿಗೆ ನಾವು ಕೊಡ್ತೀವಿ. ಆದರೆ ನಾವು ಅದನ್ನು ತಂದು ಹಾಕಿದಾಗ ಅಲ್ಲಿ ಯಾವ ರೀತಿಯ ಗೊಬ್ಬರವನ್ನು ತಯಾರು ಮಾಡಿದರೆ ಅದನ್ನು ನಾನು ತಂದು ತೋಟಕ್ಕೆ ಹಾಕಿದಾಗ ನನ್ನ ಬೆಳೆಗಳಲ್ಲಿ ಯಾವ ರೀತಿಯ ಪರಿಣಾಮ ಆಗಿದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ನಮ್ಮದೇ ಆದಂಥ ಹೈನುಗಾರಿಕೆಯನ್ನು ಮಾಡಿಕೊಂಡಾಗ ನಮಗೆ ಅದರೊಳಗಡೆ ಈಗ ಗೊಬ್ಬರವನ್ನೇ ನಾವು ಮಾರಿದರೆ ಒಂದು ಟ್ರ್ಯಾಕ್ಟ್ರ್ 7,000ರಿಂದ 8,000 ರೂಪಾಯಿ ಅಂತ ಹೇಳಿದರೆ ನಾವು ಅಟ್ಲೀಸ್ಟ್ ನಾನು ಒಂದು 2 ಹಸುಗಳನ್ನು ಇಟ್ಟುಕೊಂಡ್ರೆ ನಾನು 1 ಎಕರೆ ಜಾಗವನ್ನು ನಾನು 1 ಎಕರೆ ನಾನು ಹೈನುಗಾರಿಕೆಯಿಂದ ನಾನು ಮಾಡ್ಕೊಳ್ಬೋದು, ಅದಕ್ಕೆ ಗೊಬ್ಬರವನ್ನು ತಯಾರು ಮಾಡ್ಕೊಳ್ಬೋದು. ಅದೇ ನಾವು ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಮಾಡಿದಾಗ ನಾವು ಅದನ್ನು ಮಾರಬಹುದು. ಮಾರಿದಾಗ ಒಂದು ಟ್ರ್ಯಾಕ್ಟ್ರ್ 7,000ರಿಂದ 8,000 ಬಂದರೂ ಕೂಡ ನನಗೆ ಅಟ್ಲೀಸ್ಟ್ 20 ಟ್ರ್ಯಾಕ್ಟ್ರ್ ನಾನು ಬಂದರೂ ಕೂಡ 20×7 ನಾವು ಅಲ್ಲಿಗೆ ಲಾಭವನ್ನು ಅದರಿಂದ ತೊಗೊಳ್ಬೋದು. ಅಷ್ಟೇ ಅಲ್ಲ, ಹೈನುಗಾರಿಕೆ ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಅಂದರೆ ಅದರಲ್ಲಿ ಬರತಕ್ಕಂಥ ಕರುಗಳಿರಬಹುದು, ಕರುಗಳು ಕೂಡ ಲಾಭ ಇದೆ ನಮಗೆ. ಹಾಗೆಯೇ ಹಸುಗಳನ್ನು ಕೂಡ ನಾವು ಮಾರಿದರೆ ಅದರಿಂದನೂ ಕೂಡ ನಮಗೆ ಲಾಭ ಇದೆ. ಹೀಗಾಗಿ ನಾವು ಬೇರೆ ಬೇರೆ ರೀತಿಯಲ್ಲಿ ಭಾಗದಲ್ಲಿ ಆ್ಯಂಗಲಲ್ಲಿ ನಾವು ಯೋಚನೆ ಮಾಡಬೇಕು ಹೈನುಗಾರಿಕೆ ಅಂತ ಹೇಳಿದರೆ. ಉದಾಹರಣೆಗೆ ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ನನ್ನ ಹೈನುಗಾರಿಕೆಯಲ್ಲಿ. ಹೇಗೆ ಅಂದರೆ HF ಮತ್ತು ಜರ್ಸಿ ಅಂತ ಏನಿದೆ ಆ ಹಸುಗಳಲ್ಲಿ ಹೆಚ್ಚು ಹಾಲು ಕೊಡುವಂಥ ಹಸುವಿಗೆ ನಾನು ನಮ್ಮ ದೇಸಿ ಬ್ರೀಡನ್ನು ಇನ್ಸಿಮಿನೇಷನ್ ಮಾಡಿಸಿದ್ದೀನಿ. ಅದರಲ್ಲಿ ರೆಡ್ ಸಿಂಧಿ, ಸಾಯಿವಾಲ, ಗೀರು. ನನಗೆ ಇವತ್ತಿನ ದಿವಸ, ನಾನು ಇದನ್ನು ಪ್ರಾರಂಭ ಮಾಡಿ 5 ವರ್ಷ ಆಯಿತು, ಇವತ್ತಿನ ದಿವಸ ನನಗೆ ಬರುವಂತಹ ಗಂಡು ಕರುಗಳು ಏನಿದ್ದಾವೆ ಅದನ್ನು ಎತ್ತುಗಳ ರೂಪದಲ್ಲಿ ಮಾಡಿ ಜೋಡಿ ಮಾಡಿ ಅದನ್ನು ನಾನು ಮಾರ್ತಾ ಇದ್ದೀನಿ. ನನಗೆ ಇಲ್ಲಿ ಗಂಡು ಕರುಗಳು ಕೂಡ ಲಾಭ, ಹೆಣ್ಣು ಕರುಗಳು ಹುಟ್ಟಿದಾಗ ಅದೂ ಲಾಭ, ಹಾಗೇ ನನ್ನ ಹುಟ್ಟಿದಕ್ಕಂಥ ಕೊಟ್ಟಿಗೆಯಲ್ಲಿರ್ತಕ್ಕಂಥ ಹಸುಗಳನ್ನ ಮಾರಿದ್ರೆ ಅದೂ ಲಾಭ. ಈ ಕಡೆ ನನಗೆ ಒಂದು ಹಾಲಿಂದ ಲಾಭ, ನಾನು ಬೈ ಪ್ರಾಡಕ್ಟ್ಸ್ ಮಾಡೋ ತುಪ್ಪದಿಂದ ಲಾಭ, ಗೋಬರ್ ಗ್ಯಾಸಿಂದ ಇಡೀ ನಮ್ಮ ಮನೆಗಳಲ್ಲಿ ಎಲ್ಲರಿಗೂ ಕೂಡ ನಾವು ಅದನ್ನು ಗುರ್ತಾ ಇದ್ದೀವಿ, ಅದು ಲಾಭ ನನಗೆ. ಆಮೇಲೆ ಹಾಗೆ ಈಗೇನು ನಾನು ಗಂಡು ಕರುಗಳು ಅಂತ ಹೇಳಿದ್ದೀನಿ, ಅದರಿಂದ ಮೇಲೆ ಲಾಭ. ಆಮೇಲೆ ಗೋಬರ್ ಗ್ಯಾಸಿಂದ ಬರುವಂಥ ಸ್ಲರಿ ಏನಿದೆ ಅದು ನನ್ನ ತೋಟಕ್ಕೆ ಹಾಕೋದ್ರಿಂದ ಅದರಿಂದನೂ ಕೂಡ ನನ್ನ ಕಳೆ ಕೂಡ ಕಂಟ್ರೋಲ್ ಆಗಿದೆ. ಹೀಗೆ ಇದನ್ನು ಹೈನುಗಾರಿಕೆ ಮಾಡೋದ್ರಿಂದ ನಮಗೆ ತೋಟಗಳಿಗೂ ಅನುಕೂಲ ಆಗುತ್ತೆ, ನಮ್ಮ ಭೂಮಿಯೂ ಫಲವತ್ತತೆ ಆಗುತ್ತೆ, ಹಾಗೆಯೇ ನಾವು ಕೂಡ ಅದರಿಂದ ಲಾಭವನ್ನು ಪಡ್ಕೊಳ್ಬೋದು. ಯಾವುದೇ ಒಬ್ಬ ರೈತ ಇರಲಿ, ಅವನು ಹೈನುಗಾರಿಕೆ ಅಟ್ಲೀಸ್ಟ್ ಒಂದು ಅಥವಾ ಎರಡಾದರೂ ಕೂಡ ನಾವು ದನಗಳನ್ನು ಸಾಕೋದು ಭಾಳ ಒಳ್ಳೆಯದು. ನಮ್ಮ ಆರೋಗ್ಯ ದೃಷ್ಟಿಯಿಂದ ಇರ್ಬೋದು, ನಮ್ಮ ಭೂಮಿ ದೃಷ್ಟಿಯಿಂದ ಇರ್ಬೋದು, ನಮ್ಮ ಬೆಳೆಯಲ್ಲಿ ಬರ್ತಕ್ಕಂಥ ಉತ್ಪಾದನೆ ದೃಷ್ಟಿಯಿಂದ ಇದರಿಂದನೂ ಕೂಡ ನಮಗೆ ಲಾಭ ಇದೆ ಹೈನುಗಾರಿಕೆ ಮಾಡೋದ್ರಿಂದ. ಹಾಗೆಯೇ ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದರೆ, ನಾನು ಮೊದಲೇ ಹೇಳಿದೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂಥೇಳಿ. ನಾವು ಮಣ್ಣಲ್ಲಿ ಏನೇನು ಗುಣಗಳಿದೆ ಇಲ್ಲ ಅದನ್ನು ಕೂಡ ಮಾಡಬೇಕಾದರೆ ನಾವು ಅದರೊಳಗೆ ಏನು ಕೊರತೆ ಇದೆ, ಇವತ್ತಿನ ದಿವಸ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಏನು ಅನುಭವ ಇದೆ ಅದನ್ನಷ್ಟೇ ನಾವು ಮಾಡಿಕೊಂಡು ಕೃಷಿ ಮಾಡ್ತೀವಿ. ಆದರೆ ಅದಷ್ಟೇ ಅಲ್ಲ, ಇವತ್ತು ನಮ್ಮ ಕೃಷಿ ಮಾಡಬೇಕಾದ್ರೆ ನಮಗೆ ಆದಷ್ಟು ಬೇಕಾದಷ್ಟು ಇಂಪ್ಲಿಮೆಂಟ್ಸ್ ಬಂದಿದೆ, ಅಂದರೆ ಹೊಸ ಹೊಸ ರೀತಿಯ ಉಪಕರಣಗಳು ಬಂದಿದೆ, ಅದನ್ನು ಕೂಡ ನಾವು ಬಳಸಬೇಕಾಗತ್ತೆ. ಯಾಕಂದರೆ ಇವತ್ತು ಲೇಬರ್ ಪ್ರಾಬ್ಲಮ್ ತುಂಬ ದೊಡ್ಡ ಇಶ್ಯೂ, ಅಲ್ಲಿ ಕೆಲಸಗಾರರು ಸಿಗಲಾರ್ದು ಅನ್ನೋದಂಥದ್ದು ಬಹಳ ದೊಡ್ಡ ಇಶ್ಯೂ ಆಗಿದೆ ಅದು. ಹಾಗಾಗಿ ನಾವೇನು ಮಾಡಬೇಕು, ನಮ್ಮ ಇದನ್ನು ನಾವು ವ್ಯವಸಾಯ ಮಾಡಲೇಬೇಕು, ಮಾಡಲೇಬೇಕು ಅನ್ಕೋದ್ರೆ ನಾವು ಈಗ ಬಂದಿರತಕ್ಕಂಥ ಹೊಸ ಹೊಸ ಉಪಕರಣಗಳನ್ನು ಬಳಸಬೇಕಾಗತ್ತೆ. ಹಳೆಯ ಪದ್ಧತಿಯನ್ನು ಬಳಸಬೇಕಾಗತ್ತೆ, ಹೊಸ ಪದ್ಧತಿಯನ್ನು ನಾವು ಬಳಸಬೇಕಾಗತ್ತೆ. ಹಾಗೆಯೇ ನಮ್ಮ ಬೀಜ ಉತ್ಪಾದನೆಯಲ್ಲೂ ಕೂಡ ಬದಲಾವಣೆಗಳಾಗಿದೆ, ನಾವು ಉಪಯೋಗಿಸುವಂಥ ಗೊಬ್ಬರಗಳು ಕೂಡ ಬದಲಾವಣೆಯಾಗಿದೆ. ಇದೆಲ್ಲನೂ ಕೂಡ ಗಮನಿಸಿದಾಗ ನಾವು ಹೊಸ ತಂತ್ರಜ್ಞಾನ ಜೊತೆಗೂ ಇರಬೇಕು, ಹಳೆಯ ತಂತ್ರಜ್ಞಾನ ಜೊತೆಗೂ ಇರಬೇಕು. ಹಾಗೆ ಬೀಜದ ವಿಷಯಕ್ಕೆ ಬಂದಾಗ ನಾವು ನಮ್ಮಲ್ಲೇ ನಾವು ಬೀಜಗಳನ್ನ ತಯಾರು ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ನಾವು ಇನ್ನೊಬ್ಬರನ್ನ ಅವಲಂಬಿಸೋದಕ್ಕಿಂತ ನಾವೇ ಮಾಡೋದು. ಉದಾಹರಣೆಗೆ ನಾನು ಭತ್ತದ ತೈದಲ್ಲಿ ಬೀಜವನ್ನು ನಾನೇ ಮಾಡ್ಕೊಳ್ತೇನೆ, ನಾನೇ ಮಾಡಿ ನಾನೇ ಅದನ್ನು ನನ್ನ ಭೂಮಿಯಲ್ಲಿ ಹಾಕಿ ನಾನೇ ಬೆಳೀತೇನೆ. ಯಾವುದೇ ರೀತಿಯ ರಾಸಾಯನಿಕ ಸ್ಪ್ರೇಗಳನ್ನು ನಾವು ಮಾಡೋದಿಲ್ಲ, ಅಂದರೆ ಔಷಧಿಯನ್ನು ಸಿಂಪರಣೆ ಮಾಡೋದಿಲ್ಲ. ಅದಕ್ಕೆ ಬೇಕಾದಂಥ ಏನು ಇದೆ, ನಮ್ಮ ಮಜ್ಜಿಗೆ ಮತ್ತು ಅರಿಶಿನ, ಗಂಜಳ ಇವೆಲ್ಲ ಉಪಯೋಗಿಸ್ಕೊಂಡು ಅದನ್ನು ಕೂಡ ಭೂಮಿಗೆ ಹಾಕಿರ್ತೇನೆ. ಆಮೇಲೆ ನಂದು ಕೂಡ ಬಯೋ ಫರ್ಟಿಲೈಸರ್ ಅಂತೇಳಿ ನಾನೇ ತಯಾರು ಮಾಡ್ಕೊಂಡಿದ್ದೀನಿ, ಅದನ್ನು ನಾನು ಉಪಯೋಗಿಸ್ತೇನೆ. ಬಯೋ ಫರ್ಟಿಲೈಸರಲ್ಲಿ ನಾನು ಅದಕ್ಕೆ ಟ್ರೈಕೋಡರ್ಮಾ ಇರ್ಬೋದು, ಸುಡೋಮನಸ್ಸು, PSB ಈ ಥರ, ವ್ಯಾಮ್ ಈ ಥರ, ಇದನ್ನು ಜೀವಾಣುಗಳನ್ನು ಉಪಯೋಗಿಸಿ ಅದನ್ನು ಕೂಡ ನಾನು ಭೂಮಿ ಕೊಡುತ್ತೇನೆ. ನನ್ನ ಭೂಮಿ ಈಗ ಫಲವತ್ತತೆಯಾಗಿ ನೀರಿನ ಫಲವತ್ತೆ ಯಾವಾಗ ಭೂಮಿ ಇರಲ್ಲೋ ಆವಾಗ ನೀರಿನ ಅಂಶ ಜಾಸ್ತಿ ಕೊಡಬೇಕಾಗತ್ತೆ. ನಾವು ಫಲವತ್ತತೆ ಯಾವಾಗ ಇರುತ್ತೋ, ಅಂದರೆ ಭೂಮಿ ಫಲವತ್ತತೆಯಾಗಿದ್ದಾಗ, ಆವಾಗ ನೀರಿನ ಅಂಶನೂ ಕೂಡ ಕಡಿಮೆ ಕೊಟ್ಟರೆ ಸಾಕಾಗತ್ತೆ. ಅಲ್ಲಿಗೆ ಎಲ್ಲ ನಿರ್ವಹಣೆಯನ್ನು ಕೂಡ ನಾವು ಮಾಡಬೇಕಾಗತ್ತೆ. ಒಂದು ಗೊಬ್ಬರದ ನಿರ್ವಹಣೆ, ನೀರಿನ ನಿರ್ವಹಣೆ, ಬೆಳೆಗಳ ನಿರ್ವಹಣೆ, ಹಾಗೆಯೇ ಮಾರ್ಕೆಟಿಂಗ್ ಕೂಡ. ಇವತ್ತು ನಾನು ತಯಾರಿಸ್ತಕ್ಕಂತಹ ಪ್ರಾಡಕ್ಟ್ ಏನಿದೆ, ಅರಿಶಿನ, ಶುಂಠಿ, ಕಾಳುಮೆಣಸು, ಕೊಬ್ಬರಿ ಎಣ್ಣೆ ಈ ಥರ ಏನು ನಾನು ಪ್ರಾಡಕ್ಟ್ ನಂದೇ ಆದ ಬ್ರ್ಯಾಂಡಲ್ಲಿ ನಾನು ಮಾಡ್ತಾ ಇದ್ದೀನಿ, ಅದಕ್ಕೂ ಕೂಡ ನಾನು ಸಾವಯವ ರೀತಿಯಲ್ಲಿ ಮಾಡ್ತಿರೋದ್ರಿಂದ ಅದಕ್ಕೂ ಕೂಡ ನನಗೆ ಮಾರ್ಕೆಟಿಂಗ್ ಇದೆ. ಇವತ್ತು ನನ್ನ ಪ್ರಾಡಕ್ಟಿಗೆ ಡಿಮ್ಯಾಂಡ್ ಇದೆ. ಕಾರಣ ಇಷ್ಟೇ, ನಾವು ಮಾಡುವಂಥ ಮಾರ್ಕೆಟಿಂಗಲ್ಲಿ ಮೈನ್ ಇಂಪಾರ್ಟೆಂಟ್ ಆಗೋದು ವಸ್ತುಗಳು ಮತ್ತು ಅದರ ಬ್ರ್ಯಾಂಡ್ ಮತ್ತು ಅದರ ಪ್ಯಾಕೇಜ್. ಪ್ಯಾಕಿಂಗ್ ಹೇಗಿರುತ್ತೆ, ಈಗ ಇವತ್ತಿನ ಜಗತ್ತಿನಲ್ಲಿ ಎಲ್ರಿಗೂ ಕೂಡ ಅಟ್ರಾಕ್ಟಿವ್ ಪ್ಯಾಕಿಂಗ್ ಬೇಕಾಗತ್ತೆ. ಹಾಗಾಗಿ ಆ ಪ್ಯಾಕಿಂಗನ್ನು ನಾವು ಹೇಗೆ ಮಾಡ್ತೀವಿ, ಜನಕ್ಕೆ ಅದನ್ನು ಹಿಡಿಸ್ಬೇಕು, ಅದನ್ನು ನೋಡಿದ್ರೆ ಹೌದಪ್ಪ ಇದನ್ನು ತೊಗೊಳ್ಬೇಕು ಅಂತ ಅನ್ನಿಸ್ಬೇಕು. ಅದ್ರ ಒಳಗಡೆ ಪ್ರಾಡಕ್ಟು ಕೂಡ ಚೆನ್ನಾಗಿರಬೇಕು, ಅದನ್ನು ಕೂಡ ನಾನು ಗಮನಿಸ್ತಾ ಇದ್ದೀನಿ. ನಾನು ಮಾರ್ಕೆಟಿಂಗ್ ಮಾಡಬೇಕಾದ್ರೆ ನಂದು ವೆಬ್ಸೈಟ್ ತಯಾರು ಮಾಡ್ಕೊಂಡಿದ್ದೀನಿ, ಆಮೇಲೆ ಅದಕ್ಕೆ ಬೇಕಂತಕ್ಕಂಥ ಪ್ಯಾಕಿಂಗ್ ಇದನ್ನು ಕೂಡ ಅಟ್ರಾಕ್ಟಿವ್ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಒಳಗಡೆ ನಾನೇನು ಅದಕ್ಕೆ ಪದಾರ್ಥಗಳನ್ನು ಇದು ಮಾಡ್ತಾರೆ ಅದನ್ನು ಕೂಡ ಸಾವಯವವಾಗಿ ಬೆಳೆದು ಅದನ್ನು ಪ್ರಾಡಕ್ಟ್ ಮಾಡಿಸಿದ್ದೀನಿ. ಅದನ್ನು ಕೂಡ ಟೆಸ್ಟಿಗೆ ಕಳಿಸಿದ್ದೀನಿ. ಟೆಸ್ಟಲ್ಲೂ ಕೂಡ ಇದರೊಳಗಡೆ ಯಾವುದೇ ಪೆಸ್ಟಿಸೈಡ್ಸ್ ಆಗಲಿ ಇದು ಇಲ್ಲ ಅಂತ ಹೇಳಿ ಬಂದಿದೆ. ಹಾಗಾಗಿ ಈ ರೀತಿಯ ಎಲ್ಲ ಗುಣಗಳದನ್ನು ನಾವು ಅದನ್ನು ಗಮನಿಸಬೇಕಾಗತ್ತೆ. ಒಂದು ಪ್ರಾಡಕ್ಟ್, ಒಂದು ವಸ್ತು ಅಂತ ನಾವು ತಯಾರು ಮಾಡಿದರೆ ಅದರ ಬಗ್ಗೆ ಪ್ರತಿಯೊಂದು ಆ್ಯಂಗಲಲ್ಲೂ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಆವಾಗ ರೈತ ಸೋಲೋದಿಲ್ಲ. ರೈತ ಅವನು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಒಳ್ಳೆಯ ಗುಣಮಟ್ಟಕ್ಕೆ ತೊಗೊಂಡ್ರೆ, ಒಳ್ಳೆಯ ಇದು ತೊಗೊಂಡ್ರೆ ಮಾರ್ಕೆಟಿಂಗ್ ತಂತಾನೆ ಹುಟ್ಟಲಿಕ್ಕೆ ಸಾಧ್ಯ ಇದೆ. ಇದೆಲ್ಲ ದೃಷ್ಟಿಯಿಂದ ನಾನು ವ್ಯವಸಾಯ ಮತ್ತು ಹೈನುಗಾರಿಕೆ ಇವೆರಡರಲ್ಲೂ ಕೂಡ ನಾನು ಯಶಸ್ವಿಯಾಗಿದ್ದೀನಿ. ನನಗೆ ತುಂಬ ಸಂತೋಷ ಇದೆ, ತೃಪ್ತಿ ಇದೆ. ಹಾಗಾಗಿ ಇದನ್ನು ಇನ್ನೂ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋಂಥದ್ದು ನನ್ನ ಅಭಿಲಾಷೆ. ವ್ಯವಸಾಯದ ಬಗ್ಗೆ ಈ ಪರಿಯ ಆಸಕ್ತಿ ಯಾಕೆ ವೇದ ಅವರೇ ತಮಗೆ? ಬೇಸಿಕಲಿ ನಾನು ವ್ಯವಸಾಯ ಕುಟುಂಬದಿಂದ ಬಂದವಳು. ನನ್ನ ತಂದೆ ಕಾಲದಿಂದನೂ ಕೂಡ ನಾವು ವ್ಯವಸಾಯದಲ್ಲಿ ಬಂದವರು. ನನಗೆ ಏನಂದರೆ ನಾನು ಬೆಳೆದಿರೋಂಥದ್ದನ್ನು ನಾನು ತಿನ್ನಬೇಕು, ನಾನು ಉಪಯೋಗಿಸ್ಬೇಕು, ಹಾಗೆ ಬೇರೆಯವರಿಗೂ ಕೂಡ ಅದನ್ನು ಕೊಡಬೇಕು. ನಾನೇ ಆದಂಥ ಅಂದರೆ ನನ್ನದೇ ಆದಂಥ ವಿಚಾರದಲ್ಲಿ ನಾನು ಅದನ್ನು ಮಾರ್ಪಾಡು ಮಾಡ್ಕೊಳ್ಳೋದಿರ್ಬೋದು ಅಥವಾ ಅದಕ್ಕೇನೋ ಒಂದು ಎಕ್ಸ್ಪೆರಿಮೆಂಟು ಅದನ್ನು ಮಾಡಿ ಅದನ್ನು ನಾನು ಉಪಯೋಗಿಸ್ಬೇಕು, ಬೇರೆಯವರಿಗೂ ಕೊಡಬೇಕು ಅನ್ನೋದು ಆಸಕ್ತಿ ಜಾಸ್ತಿ ನನಗೆ. ಜಮೀನು ಎಷ್ಟಿದೆ ಅಂತ ಹೇಳಲಿಲ್ಲ ತಾವು. ನನಗೆ 25 ಎಕರೆ ಇದೆ, ಅದರಲ್ಲಿ ಬೇರೆ ಬೇರೆ ಕೃಷಿಯನ್ನು ಮಾಡ್ತಾ ಇದ್ದೀನಿ. ಖರೀದಿ ಮಾಡಿದಾಗ ಹೇಗಿತ್ತು ಜಮೀನು? ಖರೀದಿ ಮಾಡಿದಾಗ ಬರೀ ಒಣ ಪ್ರದೇಶ, ಅಂದರೆ ಎಲ್ಲೋ ಒಂದೊಂದು ಮರ ಗಿಡಗಳು ಅಷ್ಟೇ ಇದ್ದು. ಇವತ್ತಿಗೂ ಕೂಡ ಆ ಪ್ರಾರಂಭದಲ್ಲಿ ಬಂದು ನೋಡಿದವರು ಇವತ್ತು ಬಂದು ನೋಡಿದಾಗ ಎಷ್ಟೊಂದು ಚೇಂಜಸ್ ಇದೆ ಅಲ್ವಾ, ಹೇಗೆ ಮಾಡಿದ್ರಿ ಇದನ್ನು, ನೀವು ಹೇಗೆ ಅದನ್ನು ಸಮಯ ಹೊಂದಿಸಿದ್ರಿ ಅಂತ. ಈ ಸಂದರ್ಭ ಬಂದಾಗ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಹೈನುಗಾರಿಕೆ ಮಾಡಿದಾಗ ನನಗೆ ಇದ್ದಿದ್ದು ಬರೀ ಹಾಲು ಕರೆದು ಅಷ್ಟೇ ಅನುಭವ ಇತ್ತು. ಆದರೆ ಅದರ ನಿರ್ವಹಣೆ ನಂಗೆ ಗೊತ್ತಿರಲಿಲ್ಲ. ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಆಹಾರ ಕೊಡಬೇಕು, ಎಷ್ಟು ನೀರು ಕೊಡಬೇಕು, ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು, ಇದು ಯಾವುದೂ ನನಗೆ ಗೊತ್ತಿರಲಿಲ್ಲ. ನಾನು ಮಾಡ್ತಾ ಮಾಡ್ತಾ ಪ್ರಾರಂಭದಲ್ಲಿ ನಾನು 24 ಗಂಟೆಯಲ್ಲಿ 2 ಗಂಟೆ ಮಾತ್ರ ನಿದ್ದೆ ಮಾಡಿದ್ದೀನಿ, ಹಗಲು ರಾತ್ರಿ ಅದ್ರ ಜೊತೆಗಿದ್ದೀನಿ. ಉದಾಹರಣೆ ಹೇಳಬೇಕಂದ್ರೆ ಹಸು ತಂದಾಗ ಅದು ಕರು ಹಾಕಿದಾಗ ಅದರ ಗರ್ಭಕೋಶ ಹೊರಗೆ ಬಂದುಬಿಟ್ಟಿತ್ತು. ನನಗದು ಗೊತ್ತಾಗಲಿಲ್ಲ ಅದು ಗರ್ಭಕೋಶ, ನಾನೇನು ಅಂದ್ಕೊಂಡಿದ್ದೆ ಪ್ಲಸೆಂಟ್ ಅಂದರೆ ಮಾಸ್ ಅಂತ ಅಂದ್ಕೊಂಡಿರೋದು. ಆಮೇಲೆ ಅದು ಡಾಕ್ಟರ್ ಕರೆದಾಗ ಹೇಳಿದರು ಅವರು ಅದು ಇಲ್ಲ, ಅದು ಗರ್ಭಕೋಶ ಹೊರಗೆ ಬಂದಿದೆ, ನಾನು ಅದು ಹಸುನ ಕಳ್ಕೊಂಡೆ. ಇದೆಲ್ಲವೂ ಕೂಡ ನನಗೆ ಅನುಭವ. ಈ ಅನುಭವದ ಆಧಾರದ ಮೇಲೆ ಇವತ್ತು ನಾನು ನನ್ನ ಡೈರಿಯಲ್ಲಿ ನಾನು ಅದಕ್ಕೆ ಆಯುರ್ವೇದ ಮತ್ತು ಹೋಮಿಯೋಪತಿ ಔಷಧಿಯನ್ನು ಬಳಸಿ ಮಾಡ್ತೀನಿ. ಯಾವುದೇ ರೀತಿ ಆ್ಯಂಟಿಬಯೋಟಿಕ್ ಕೊಡೋಲ್ಲ. ಅದಕ್ಕೆ ಆ್ಯಂಟಿಬಯೋಟಿಕ್ ಕೊಟ್ಟಾಗ ಏನಾಗುತ್ತೆ, ಅದರೊಳಗೆ ರೆಸಿಡ್ಯೂಸು ಶುರುವಾಗುತ್ತೆ, ಅಂದರೆ ಆ್ಯಂಟಿಬಯೋಟಿಕ್ ಕಾಂಟ್ಯಾಕ್ಟ್ ಹಾಲಲ್ಲಿ ಬರುತ್ತೆ. ಆ ಹಾಲನ್ನು ಕುಡಿದಾಗ ಇವತ್ತು ನೀವು ಅನ್ನಿಸ್ಬೋದು ಅಂದ್ಕೊಳ್ಬೋದು ಮಕ್ಕಳು, ಹೆಣ್ಮಕ್ಳು ಯಾಕಿಷ್ಟು ಬೇಗ ಮೆಚೂರ್ ಆಗ್ತಾರೆ ಅಂಥೇಳಿ. ಇದಕ್ಕೆ ಕಾರಣ ಆ್ಯಂಟಿಬಯೋಟಿಕ್, ನಾವು ಉಪಯೋಗಿಸುವಂಥ ಆಹಾರದಲ್ಲಿ ಬರ್ತಕ್ಕಂಥ ಆ್ಯಂಟಿಬಯೋಟಿಕ್. ಅದರಿಂದ ಅದನ್ನು ಕೂಡ ನಾನು ನನ್ನ ಇದರೊಳಗೆ ಡೈರಿಯಲ್ಲಿ ನಾನು ನಿರ್ವಹಣೆ ಮಾಡ್ತೇನೆ. ಅದಕ್ಕೆ ಕೆಚ್ಚಲು ಬಾವು ಆಗಿರ್ಬೋದು ಅಥವಾ ಕಾಲು ಉದ್ಕೊಳ್ಳೋದಿರ್ಬೋದು, ಗಾಯ ಆಗಿರ್ಬೋದು, ಇದು ಯಾವುದಕ್ಕೂ ಕೂಡ ನಾನು ಅವರಿಗೆ ಆ್ಯಂಟಿಬಯೋಟಿಕ್ ಔಷಧಿ ಕೊಡೋದು. ಎಲ್ಲವೂ ಕೂಡ ಆಯುರ್ವೇದ ಮತ್ತು ಹೋಮಿಯೋಪತಿ ಔಷಧಿಯಿಂದ ನಿರ್ವಹಣೆ ಮಾಡ್ತೇನೆ. ಪಂಚಮ ವೇದ ಯಾಕೆ ಹೆಸರಿಟ್ರಿ? ಪಂಚಮ ವೇದ ಅನ್ನೋದು ಒಂದು ಅಧ್ಯಯನ ಕೇಂದ್ರ ಆಗಬೇಕು. ಇದರೊಳಗಡೆ ನನ್ನ ಅನುಭವ ಮತ್ತು ನಮ್ಮ ಅನುಭವ ಏನಿದೆ ಅದು ಬೇರೆಯವರಿಗೆ ಆಗಬೇಕು. ಇವತ್ತು ನಾವು ಹೇಳ್ತೀವಿ 4 ವೇದ ಇದೆ ಅಂಥೇಳಿ, ಪಂಚಮ ವೇದ ಅನ್ನೋದು 5ನೇ ವೇದ, ಅಂದರೆ ಅಧ್ಯಯನಕ್ಕೆ ಪೂರಕವಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಇದಕ್ಕೆ ಪಂಚಮ ವೇದ ಅಂತ ಹೆಸರಿಟ್ಟು. ನಿಮಗೆ ಇದೇ ತರಹ ತೋಟವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಅಭಿವೃದ್ಧಿ ಮಾಡಿದ್ರ ಅಥವಾ ಸುಮ್ಮನೆ ಅದಾಗೆ ಅಭಿವೃದ್ಧಿ ಆಗ್ತಾ ಹೋಯ್ತಾ ಹೇಗೆ? ಇಲ್ಲ ಇಲ್ಲ, ನನಗೆ ಕಲ್ಪನೆ ಇತ್ತು ಇಲ್ಲಿ ಒಂದು ತೋಟ ಮಾಡಬೇಕು, ಈ ತೋಟದಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡಬೇಕು. ನನ್ನ ಎಕ್ಸ್ಪೆರಿಮೆಂಟ್ ಏನಿದೆ ಅದು ಒಂದಿಷ್ಟು ಬೇರೆಯವರಿಗೂ ಅದು ಪ್ರಸಾರ ಆಗಬೇಕು. ನನಗದು ಇತ್ತು, ಇದೇ ರೀತಿ ನನ್ನ ತೋಟವನ್ನು ನಾನು ಬೆಳೆಸಬೇಕು, ಇದೇ ರೀತಿ ನಾನು ಹೈನುಗಾರಿಕೆ ಮಾಡಬೇಕು ಅನ್ನೋದಿತ್ತು. ನೀರಿನ ಆಶ್ರಯ ಏನು? ನೀರು ಬೋರ್ ಇದೆ, ಹಾಗೆ ಸೀಪೇಜ್ ವಾಟರ್ ಬರುತ್ತೆ ಕೆನಲಿಂದು, ಅದರ ಇದನ್ನು ಕೂಡ ತಗೊಳ್ತೇವೆ ಸಹಾಯವನ್ನು. ಏನೂ ಇರಲಿಲ್ಲ ಜಮೀನಲ್ಲಿ ಅಂದರೆ ಮೊದಲಿಗೆ ಬೆಳೆದದ್ದೇನು ತಾವು? ನಾನು ಬೆಳೆದದ್ದು ಭತ್ತ ಫಸ್ಟಿಗೆ ಪ್ರಾರಂಭದಲ್ಲಿ, ಆಮೇಲೆ ಅಡಿಕೆ ಬೆಳೆದಿದ್ದೆ, ಕಬ್ಬು ಹಾಕಿದ್ದೆ. ಭತ್ತ ಬೆಳೆದಾಗ ಏನಾಗಿತ್ತು ಅಂದರೆ ನಂದು ಹುಚ್ಚು ಸಾವಯವ ಮಾಡಬೇಕು, ಪ್ರಾರಂಭದಲ್ಲೇ ಸಾವಯವ ಮಾಡಬೇಕು ಅಂಥೇಳಿ ಅದಕ್ಕೆ ಸಾವಯವ ಅಂಥೇಳಿ ಹೊರಟು 3/4 ಎಕರೆಯಲ್ಲಿ 1/2 ಚೀಲ ಅಂದರೆ 50 ಕೆಜಿಯಷ್ಟು ಭತ್ತ ಬೆಳೆದೆ. ಎಲ್ಲರೂ ನಗೆಪಾಟ್ಲಿಗೀಡಾದೆ ನಾನು. ಆಮೇಲೆ ಈಗ ಅನುಭವಸ್ಥರ ಹತ್ರ, ಯೂನಿವರ್ಸಿಟಿ ಅವ್ರ ಹತ್ರ, ಕೃಷಿಯವ್ರ ಹತ್ರ ಎಲ್ಲ ಯೋಚನೆ ಮಾಡಿ ಅವ್ರ ಹತ್ರ ಎಲ್ಲ ಮಾತಾಡಿದಾಗ, ಒಂದೇ ಸಲ ಭೂಮಿಯನ್ನು ನಾವು ಪರಿವರ್ತನೆ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಹೇಗೆ ನಮ್ಮ ದೇಹದಲ್ಲಿ ನಾವು ಹೇಗೆ ಆಹಾರ ತಗೊಂಡು ಅದು ಒಂದೇ ರೀತಿ ಆಹಾರಕ್ಕೆ ಹೊಂದಿಕೊಂಡಿರ್ತೀವೋ ಭೂಮಿನೂ ಹಾಗೇನೆ. ಅದು ಇಷ್ಟರವರೆಗೆ ನಾವು ಉಪಯೋಗಿಸೋವರೆಗೂ ಅದು ರಾಸಾಯನಿಕವನ್ನು ಬಳಸಿ ಉಪಯೋಗಿಸಿತ್ತು, ಬೇರೆಯವರು ಉಪಯೋಗಿಸಿದ್ರು. ನಾವು ಅದನ್ನು ಕನ್ವರ್ಟ್ ಮಾಡಬೇಕು ಸಾವಯವಕ್ಕಂದ್ರೆ ಇದಕ್ಕೆ ಸಮಯ ಬೇಕು. ಹಾಗಾಗಿ ವರ್ಷದಿಂದ ವರ್ಷಕ್ಕೆ ಕೆಮಿಕಲ್ ಗೊಬ್ಬರ ಏನು, ರಾಸಾಯನಿಕ ಗೊಬ್ಬರ ಏನು ಕೊಡ್ತೀವಿ ಅದನ್ನು ಕಡಿಮೆ ಮಾಡ್ತಾ ಬಂದೆ. ಕಡಿಮೆ ಮಾಡ್ತಾ ಬಂದಾಗ ನನಗದು ಅನುಭವಕ್ಕೆ ಬಂತು ಮತ್ತು ಅದು ಫಲವತ್ತತೆಯೂ ಆಯಿತು. ನೆಕ್ಸ್ಟ್ ಇನ್ನೊಂದು ವರ್ಷ ಬಂದಾಗ ನಾನು 3/4 ಎಕರೆಯಲ್ಲಿ 10 ಚೀಲ ಭತ್ತ ಬೆಳೆದೆ. ಆ ಖುಷಿಯಾಗಿರ್ಬೇಕು ನಿಮ್ಗೆ ಖಂಡಿತವಾಗ್ಲೂ ಸರ್. ಅದರ ಆನಂದ ಅನುಭವ ಇವತ್ತಿಗೂ ಕೂಡ ಆ ಸಂತೋಷ ನನಗೆ ಉದ್ಭವ ಆಗುತ್ತೆ. ಈಗ ಏನೇನು ಬೆಳೆ ಇದೆ ನಿಮ್ಮ ತೋಟದಲ್ಲಿ? ತೆಂಗಿದೆ. ಎಷ್ಟಿದೆ ಮೇಡಮ್? ತೆಂಗು ಒಂದು 450 ತೆಂಗಿದೆ, ಅಡಿಕೆ ಒಂದು 8 ಎಕರೆಯಷ್ಟು ಅಡಿಕೆ ಇದೆ. ಅದರ ಮಧ್ಯದಲ್ಲಿ ಕೋಕೋ ಹಾಕಿದ್ದೀನಿ, ಕಾಳುಮೆಣಸು ಹಾಕಿದ್ದೀನಿ. ಯಾವುದು ಕಾಳುಮೆಣಸು? ಕಾಳುಮೆಣಸು ಕರಿಮುಂಡ. ಅಡಿಕೆ ಯಾವ ತಳಿ? ಅಡಿಕೆ ನಮ್ದು ತೀರ್ಥಹಳ್ಳಿ ಕಡೆ ತೀರ್ಥಹಳ್ಳಿ ಕಡೆದಿಲ್ಲ, ಈ ಕಡೆ ಅಜ್ಜಂಪುರ ಕಡೆ. ತೆಂಗು ಯಾವ ತಳಿ? ತೆಂಗು ತಿಪ್ಟೂರು. ತಿಪ್ಟೂರು ಟಾಲ್ ಟಾಲ್ ಅದು ಇದೆ. ಆಯ್ತು ಮೇಡಮ್, ಮುಂದೆ ಇನ್ನೇನೇನು ಬೆಳೆ? ಆಮೇಲೆ ಅರಿಶಿನ ಹಾಕೊಂಡಿದ್ದೀನಿ, ಶುಂಠಿ ಹಾಕೊಂಡಿದ್ದೀನಿ. ಇದಿಷ್ಟು ನನ್ನ ಬೆಳೆಗಳು. ಅರಿಶಿಣ, ಶುಂಠಿ, ತೆಂಗು, ಅಡಿಕೆ ಮಧ್ಯದಲ್ಲಿ ಇದೆಯಾ ಅಥವಾ ಪ್ರತ್ಯೇಕವಾಗಿ? ಕೆಲವು ನಾನು ಅದನ್ನು ಭೂಮಿಯನ್ನು ಚೇಂಜ್ ಮಾಡ್ತಾ ಇರ್ತೀನಿ. ಒಂದೇ ಕಡೆ ನಾನು ಅರಿಶಿಣ ಮತ್ತು ಶುಂಠಿ ಬೆಳೆಯಲ್ಲ. ಒಂದು ವರ್ಷ ಖಾಲಿ ಜಾಗದಲ್ಲಿ ಬೆಳಿತೀನಿ, ಒಂದು ವರ್ಷ ತೋಟದೊಳಗೆ ಬೆಳಿತೀನಿ. ಹಾಗಾಗಿ ಅದು ಚೇಂಜ್ ಆಗ್ತಾ ಇರುತ್ತೆ. ಎಷ್ಟು ಪ್ರದೇಶದಲ್ಲಿ ಬೆಳಿತೀರಿ ಶುಂಠಿ? ಶುಂಠಿ ಅರಿಶಿಣ ನಾನೊಂದು ಕಾಲು ಎಕರೆಯಲ್ಲಿ ಶುಂಠಿ ಹಾಕಿರ್ತೀನಿ, ಒಂದು ಅರ್ಧ ಮುಕ್ಕಾಲು ಎಕರೆಯಲ್ಲಿ ಅರಿಶಿಣ ಹಾಕಿರ್ತೀನಿ. ಈ ವರ್ಷ ಇಷ್ಟಿದೆ, ನನಗೆ ಇಷ್ಟು ಡಿಮಾಂಡ್ ಇದೆ, ಇಷ್ಟು ಮಾರ್ಕೆಟ್ ಇದೆ ಅಂದರೆ ಅದಷ್ಟನ್ನೇ ಬೆಳೆದಿರ್ತೀನಿ. ಮುಂದಿನ ವರ್ಷಕ್ಕೆ ಈ ಮಾರ್ಕೆಟು ನಂದು ಇದನ್ನು ನೋಡಿಕೊಂಡು ಮತ್ತೆ ಹೆಚ್ಚು ಮಾಡ್ತೇನೆ. ಬೇಡಿಕೆ ಆಧರಿಸಿ ನೀವು ಉತ್ಪಾದನೆ ಮಾಡೋರು? ಹೌದು ಹೌದು, ಡಿಮಾಂಡ್ ಇದ್ದಂಗೆ. ನಾವು ಯಾವಾಗಲೂ ರೈತರು ಏನು ಯೋಚನೆ ಮಾಡಬೇಕು ಅಂತಂದರೆ, ಮಾರ್ಕೆಟಲ್ಲಿ ಯಾವುದು ಡಿಮಾಂಡ್ ಇದೆ ಅದನ್ನು ನಾವು ಬೆಳಿಬೇಕು, ಮತ್ತು ಎಷ್ಟು ಡಿಮಾಂಡ್ ಇದೆ. ಈಗ ಎಲ್ಲರೂ ಎಕರೆಗಟ್ಟಲೆ ಬೆಳೆದು ನಾನು ಮಾರ್ತೀನಿ ಅಂದಾಗ ಸಹಜವಾಗಿ ಅದರ ಬೆಲೆ ಕಡಿಮೆ ಆಗ್ತಾ ಹೋಗ್ಬಿಡ್ತೇವೆ. ಯಾಕೆಂದರೆ ನಾವು ರೈತರು ಮಾಡಿದ್ರೆ ಅವರು ಬೆಳೆದ್ರು ಅಂತ ನಾವು ಬೆಳೆಯೋಕೆ ಹೋಗ್ತೀವಿ. ಅವರಿಗೆ ಈ ವರ್ಷ ಆ ಲಾಭ ಸಿಕ್ತು, ಇಷ್ಟು ಬೆಳೆ ಸಿಕ್ತು, ಮುಂದಿನ ವರ್ಷ ನಾನು ಇದನ್ನೇ ಬೆಳಿತೀನಿ, ನಂಗೆ ಇದಕ್ಕೆ ಲಾಭ ಜಾಸ್ತಿ ಆಗುತ್ತೆ ಅಂತ. ಖಂಡಿತ ಅದು ತಪ್ಪು. ನಾವೇನು ಮಾರ್ಕೆಟಲ್ಲಿ ಏನು ಡಿಮಾಂಡ್ ಇದೆ ಅದಕ್ಕೆ ತಕ್ಕಂಗೆ ನಾವು ಬೆಳಿಬೇಕಾಗತ್ತೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಒಂದು ವರ್ಷ ನಂದು ಸೇಲ್ ಆಗಿರ್ಬೋದು ಜಾಸ್ತಿ, ಆದರೆ ಇನ್ನೊಂದು ವರ್ಷಕ್ಕೆ ಅದು ನನಗೆ ನಾನು ಕಮ್ಮಿ ಬೆಳೆದಿದ್ದರೆ ಪರವಾಗಿಲ್ಲ, ಅದು ಈ ಹೋದ ವರ್ಷ ಜಾಸ್ತಿ ಆಗಿದೆ, ಈ ವರ್ಷ ಕಮ್ಮಿ ಆಗಿದೆ. ನಾನು ಬೆಳೆದು ನಾನು ತಿನ್ನಬೇಕು ಅನ್ನೋದು ನನ್ನ ಆಸೆ. ಅಂದರೆ ನೀವು ತಿನ್ನೋದಕ್ಕಾಗಿ ಏನೇನು ಬೆಳ್ಕೊತಾ ಇದ್ದೀರಿ? ಭತ್ತ, ರಾಗಿ ನಾನೇ ಬೆಳ್ಕೊಳ್ತೇನೆ, ಹಾಗೆಯೇ ತರಕಾರಿ, ಹಣ್ಣು ಹಂಪಲು, ಎಲ್ಲ ಥರದ ಹಣ್ಣು. ಏನೇನು ಇಟ್ಟಿದ್ದೀರಿ ಹಣ್ಣಿನ? ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ಪೇರ್ಲೆ, ಮಾವು, ಹಲಸು, ಇದೆಲ್ಲ ಇದೆ. ಸೀಬೆ ಬಿಟ್ರಿ? ಸೀಬೆ ಇದೆ, ಪೇರ್ಲೆ. ಪೇರ್ಲೆ ಸರಿ. ಅಂದರೆ ಎಲ್ಲ ಬಗೆಯ ಹಣ್ಣಿನ ಬೆಳೆಗಳನ್ನು ಕೂಡ ಬೆಳೆದಿದ್ದೆ. ಬಾಳೆಹಣ್ಣು ಎಲ್ಲವೂ ಇದೆ ಅಲ್ವಾ? ಅಂದ್ರೆ ಅಡುಗೆ ಮನೆ ದೃಷ್ಟಿಯಿಂದ ಸ್ವಾವಲಂಬಿ ಆಗ್ಬಿಟ್ಟಿದೆ. ಖಂಡಿತವಾಗ್ಲೂ ಸೊಪ್ಪುಗಳು ಸಾಕಷ್ಟು ಇದೆ. ಒಂದು ಹೊರಗಡೆ ಹೋದ್ರೆ ಒಂದಿಷ್ಟು ಸೊಪ್ಪು ತಗೊಂಡು ಬಂದು ಅಡಿಗೆ ಮಾಡ್ತಾ ಇರ್ತೀನಿ. ಆ ಅಡಿಗೆನ ನಾನು ಉಪಯೋಗಿಸ್ತೀನಿ, ಬೇರೆಯವ್ರಿಗೆ ಕೊಟ್ಟಾಗ ಎಷ್ಟು ರುಚಿಯಾಗಿದೆ ಅಲ್ಲ, ಎಷ್ಟು ಘಮ ಘಮ ಅನ್ನಿಸ್ತಿದೆ ಅಲ್ಲ ಅಂತ ಅಂತಾರೆ. ಖುಷಿ ಆಗುತ್ತೆ ಅವಾಗ ನನಗೆ. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ 90ರ ಸಂಭ್ರಮದಲ್ಲಿ ವಿಶೇಷ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಇದೇ ತಿಂಗಳ 26ರಂದು ಗುರುವಾರ ಬೆಳಗ್ಗೆ 10 ಗಂಟೆಗೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಕೋಣಸಾಲೆ ಶಿವಾರ ಕಾಲೋನಿ ಪಕ್ಕದ ಬಿ ರಾಧಾಕೃಷ್ಣ ಹಾಗೂ ಬಿ ಸಂಧ್ಯಾರಾಣಿ ದಂಪತಿಗಳ ಸಂಧ್ಯಾಕೃಷ್ಣ ನ್ಯಾಚುರಲ್ ಫಾರಂ ತೋಟದಲ್ಲಿ. ನಾನು ರಾಧಾಕೃಷ್ಣ. ನಾನು ಸಂಧ್ಯಾರಾಣಿ. ನಮ್ಮ ತೋಟದಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲರೂ ಬನ್ನಿ ಬನ್ನಿ. ಈ ಬಾರಿಯ ಅತಿಥಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕೋಡಿತೆರುವು ಗ್ರಾಮದ ಕೃಷಿಕ ದಂಪತಿ ಕೆವಿ ರೆಡ್ಡಪ್ಪ ಹಾಗೂ ಕೆಎನ್ ಅನುರಾಧ. ಸಮಗ್ರ ತೋಟಗಾರಿಕೆ ಕುರಿತ ತರಬೇತಿ ಈ ಬಾರಿಯ ವಿಶೇಷ. ಜನುಮ ಜನುಮಕ್ಕೂ ರೈತರಾಗಿಯೇ ಹುಟ್ಟುತ್ತ ಬಾಳೋಣ, ಮಣ್ಣಿನಲ್ಲಿಯೇ ಜೀವವಲಿಟ್ಟು ಹಸಿವನೀಗುವ ನಾವು. ಬನ್ನಿ ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ ತಿಂಗಳ 26ರಂದು ಗುರುವಾರ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಶಿವಾರ ಕಾಲೋನಿ ಪಕ್ಕದ ಸಂಧ್ಯಾಕೃಷ್ಣ ಸಹಜ ಕೃಷಿ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಈ ಹೈನುಗಾರಿಕೆ ತಾವು ಆರಂಭ ಮಾಡಿದ್ದೆ ಅವಾಗ? ಹೈನುಗಾರಿಕೆ ಕಳೆದ 8 ವರ್ಷದ ಹಿಂದೆ. ಅಂದ್ರೆ ವ್ಯವಸಾಯಕ್ಕೆ ಪೂರಕವಾಗಿರಲಿ ಅಂತ ಮಾಡಿದ್ರ? ಖಂಡಿತ, ನಾನು ವ್ಯವಸಾಯ ಪ್ರಾರಂಭ ಮಾಡಿದೆ. 1 ವರ್ಷ ಅದರಿಂದ ಏನು ನನಗೆ ಉತ್ಪಾದನೆ ಸಿಗಲಿಲ್ಲ. ಅವಾಗ ಬೇಸರ ಆಯಿತು, ಹೊರಗಡೆಯಿಂದ ಸಗಣಿ ಗೊಬ್ಬರ ತಗೊಬಂದೆ. ಆದರೆ ಅಲ್ಲಿ ಬರುವಂಥ ಪ್ಲಾಸ್ಟಿಕ್ಕು, ವೇಸ್ಟು ಇವೆಲ್ಲ ಗೊಬ್ಬರ ಜೊತೆಗೆ ಬಂತು. ಆವಾಗ ನಾನು ನಮ್ಮ ಮನೆಯವರು ಮನೋಹರ್ ಮಸ್ಕಿಯವ್ರ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿದೆ, ಇಲ್ಲ ನಾವು ಇದು ಡೈರಿನೇ ಪ್ರಾರಂಭ ಮಾಡಬೇಕು, ಹೈನುಗಾರಿಕೆನೇ ಪ್ರಾರಂಭ ಮಾಡಿ, ನಾವು ತೋಟ ಮಾಡಬೇಕು ಅಂತ ಅನ್ನೋದ್ರೆ ಹೈನುಗಾರಿಕೆನೇ ಮಾಡಬೇಕು, ಸಾವಯವ ಬೆಳಿಬೇಕಂದ್ರೆ ನನಗೆ ಅದು ಗೊಬ್ಬರ ಬೇಕೇ ಬೇಕು. ಹಾಗೆ ನಾವು ಪ್ರಾರಂಭ ಮಾಡೋಣ ಅಂಥೇಳಿ ಅವ್ರ ಜೊತೆ ಕೂತು. ಮೊದಲಿಗೆ ಒಂದು ಹಸು ತಂದ್ರ ಎರಡು ತಂದ್ರ ಹೇಗೆ? ಮೊದಲಿಗೆ ಅಮ್ಮನ ಮನೆಯಿಂದ ನಾನು ತಂದಿರೋದು 2 ಹಸು, ನಾನು ಕೊಂಡ್ಕೊಂಡಿರೋದು 5 ಹಸು. ಅದರಿಂದ ಆಮೇಲೆ ಇನ್ನೊಂದ್ಸಲ 10 ಹಸು ತಗೊಬಂದೆ. ಹೇಳಿದ್ನಲ್ಲ ಹೇಗೆ, ಅದರಿಂದ ನನಗೆ ಗೊತ್ತಿರಲಾರ್ದೆ ನಾನು ಕಳ್ಕೊಂಡಿರೋಂಥದ್ದು 50% ಅದರೊಳಗೆ ಕಳ್ಕೊಂಡೆ, ಅನುಭವ ಪಡ್ಕೊಂಡೆ. ಕಳ್ಕೊಂಡೆ ಅನ್ನೋದಕ್ಕಿಂತ ಅದು ಅನುಭವಕ್ಕೋಸ್ಕರ ಇನ್ವೆಸ್ಟ್ ಮಾಡಿದೆ ಅಂತ ಅನ್ನಿಸ್ತು ನನಗೆ. ಆಮೇಲೆ ಇವತ್ತು ನನಗೆ 60 ಹಸು ಕರು ಎಲ್ಲ ಇದ್ದಾವೆ. ಇವತ್ತು 60 ಉತ್ಪಾದನೆ ಏನಿದೆ ಹಾಲಿಂದು? ಹಾಲಿಂದು ಉತ್ಪಾದನೆ 60-70 ವೇರಿ ಆಗ್ತಾ ಇರುತ್ತೆ. ಯಾಕಂದ್ರೆ ನಾನೀಗ ಹೆಚ್ಎಫ್ ಮತ್ತು ಜರ್ಸಿ ತೆಗೆದಿದ್ದೇನೆ. ನಮ್ಮ ನಾಟಿ ಹಸುಗಳಲ್ಲಿ ಹಾಲಿನ ಉತ್ಪಾದನೆ ಕಡಿಮೆ, ಆದರೆ ನನಗೆ ಅದರಲ್ಲಿ ಬೆಣ್ಣೆ ತುಪ್ಪ ಇವೆಲ್ಲ ಜಾಸ್ತಿ ಇದೆ, ಅದರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ, ಫ್ಯಾಟ್ ಅಂಶ ಜಾಸ್ತಿ, ಹಾಗಾಗಿ ಆ ಉತ್ಪಾದನೆ ಜಾಸ್ತಿ ಇದೆ. ಹಾಲಿನ ಪ್ರೊಡಕ್ಷನ್ ಕಡಿಮೆ ಮಾಡ್ಕೊಂಡಿದ್ದೀನಿ. ಅಂದ್ರೆ ನೀವು ಈಗ ಹೆಚ್ಎಫ್ ಜರ್ಸಿ ಸಾಕ್ತಾ ಇಲ್ವಾ? ಇಲ್ಲ. ನಿಮ್ಮ ಹತ್ರ ಇರೋ ತಳಿಗಳು ಈಗ? ನನ್ನ ಹತ್ರ ರೆಡ್ ಸಿಂಧಿ, ಸಾಯಿವಾಲ, ಗೀರ್ರು, ಮೂರು ತಳಿ. ಅಂದರೆ ಅದು ಕೂಡ ಕ್ರಾಸ್. ನನಗೆ ಅನುಭವಕ್ಕೆ ಬಂದಿರೋದು, ಬೇರೆಯವರ ಅನುಭವನ ನಾನು ನೋಡಿರೋಂಥದ್ದು, ಗೀರು, ರೆಡ್ ಸಿಂಧಿ, ಸಾಯಿವಾಲ ನಾವೇನು ಬೇರೆ ರಾಜ್ಯದಿಂದ ತರ್ತೀವಿ, ಅದು ಬಂದು ನಮ್ಮ ರಾಜ್ಯದಲ್ಲಿ ನಮ್ಮ ಪ್ರದೇಶದಲ್ಲಿ ಹೊಂದಿಕೊಳ್ಳಿಕ್ಕೆ ಸಮಯ ತಗೊಳ್ಳುತ್ತೆ, ಹಾಗೆಯೇ ಅದರ ಹಾಲಿನ ಉತ್ಪಾದನೆಯೂ ಕೂಡ ಕಡಿಮೆ ಆಗುತ್ತೆ. ಮತ್ತು ಅದರ ಕನ್ಸೀವ್ ರೇಟ್, ಅಂದರೆ ಗರ್ಭ ಧರಿಸೋ ಇದೇನಿದೆ ಅದು ಕೂಡ ಕಡಿಮೆ ಇದೆ. ಹಾಗಾಗಿ ನಾನು ಇದೆಲ್ಲ ಅನುಭವನ ತಗೊಂಡು ನಾನು ನನ್ನಲ್ಲೇ ಕ್ರಾಸ್ ಮಾಡಿದೆ. ಅದಕ್ಕೆ ಮೋಸ್ಟ್ಲಿ ಸರ್ಕಾರದವರು F1 ಬ್ರ್ಯಾಂಡ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಇವತ್ತಿನ ದಿವಸ ಇಡೀ ನಮ್ಮ ರಾಜ್ಯದಲ್ಲಿ ಯಾರೂ ಆ ಪ್ರಯತ್ನ ಮಾಡಿಲ್ಲ, ನಾನೇ ಮೊದಲಿಗಳು. ಸಾಮಾನ್ಯವಾಗಿ ಕ್ರಾಸ್ ಬ್ರೀಡಿಂಗ್ ಪ್ರೋಗ್ರಾಮ್ ಏನಿದೆ ಅದನ್ನು ನಾಟಿ ತಳಿಗಳ ಮೇಲೆ ಮಾಡ್ತಾರೆ, ಆದರೆ ನೀವು ಸುಧಾರಿಸಿದ ತಳಿಗಳ ಮೇಲೆ ಮಾಡಿದಿರಲ್ಲ, ಈ ಆಲೋಚನೆ ಹೇಗೆ ಬಂತು? ಒಂದು, ನಾ ಹೇಳಿದೆ HF ಅಲ್ಲಿ ಹಾಲು ಜಾಸ್ತಿ ಉತ್ಪಾದನೆ ಇದೆ, ಅದರ ಕೊಬ್ಬಿನಂಶ ಕಡಿಮೆ ಇದೆ, ಆಮೇಲೆ ಅದರ ಲೈಫ್ ಸ್ಪ್ಯಾನು ಕೂಡ, ಅಂದರೆ ಜೀವಿತಾವಧಿ ಕೂಡ ಕಡಿಮೆ ಇದೆ. ಯಾಕೆಂದರೆ ಹಾಲು ಯಾವಾಗ ಉತ್ಪಾದನೆ ಜಾಸ್ತಿ ಆಗುತ್ತೋ ಅದರ ಬೋನ್ ವೀಕ್ ಆಗುತ್ತೆ, ಅದರ ಮೂಳೆಗಳು ವೀಕ್ ಆಗ್ತಾ ಬರುತ್ತೆ, ಕ್ಯಾಲ್ಶಿಯಂ ಕಮ್ಮಿ ಆದಾಗ ಅದು ಬೇಗ ಸಾಯುತ್ತೆ. ಹಾಗೆ ಅದರ ಲೈಫ್, ಜೀವಿತಾವಧಿ ಕೂಡ ಕಡಿಮೆ ಇದೆ. ಆ ದೃಷ್ಟಿಯಿಂದ ನಾನೇ ಯೋಚನೆ ಮಾಡಿದೆ, ಅಂದರೆ ಯಾಕೆ ಅದನ್ನೇ ಮಾಡಬೇಕು? ಇದಕ್ಕೆ ನಾ ಯಾವುದು ಹಾಲು ಉತ್ಪಾದನೆ ಜಾಸ್ತಿ ಕೊಡುತ್ತೆ ಅದಕ್ಕೆ ನಮ್ಮ ಬ್ರೀಡನ್ನು ಕೊಟ್ಟಾಗ ನೆಕ್ಸ್ಟ್ ಬರುವಂಥ ಬ್ರೀಡು ಕೂಡ ಅದರೊಳಗೆ ಹಾಲಿಂದೂ ಇರುತ್ತೆ, ಫ್ಯಾಟು ಇರುತ್ತೆ, ಕೊಬ್ಬಿನಂಶನೂ ಇರುತ್ತೆ. ಈ ರೀತಿ ಅನುಭವದ ಆಧಾರದ ಮೇಲೆ ಅದನ್ನು ಬದಲಾವಣೆ ಮಾಡಿಕೊಳ್ತಾ ಹೋದೆ. ಈಗ ನಿಮ್ಮಲ್ಲಿ ಇರುವಂತಹ ತಳಿಗಳು ಈಗ ನಿಮಗೆ ಸೂಕ್ತವಾಗಿದ್ದಾವೆ, ನಿಮಗೆ ಬೇಕಾದಷ್ಟು ಹಾಲು ಕೊಡ್ತವೆ, ಹಾಲಿನ ಗುಣಮಟ್ಟ ಕೂಡ ಚೆನ್ನಾಗಿದೆ. ಖಂಡಿತವಾಗಲೂ ಅಲ್ವಾ? ಹೌದು. ಹೈನುಗಾರರ ಬಹುದೊಡ್ಡ ಸಮಸ್ಯೆ ಮೇವಿಂದು, ಅದಕ್ಕೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಮೇವಿಂದು ನಾನು ಇರುವಂಥ ಈಗೇನು 60 ಹಸು ಮತ್ತು ಕರು ಹೇಳ್ತಾ ಇದ್ದೀನಿ, ಅದಕ್ಕೆ ವಿವಿಧ ರೀತಿಯ ಹುಲ್ಲುಗಳನ್ನು ಬೆಳ್ಕೊಂಡಿದ್ದೀನಿ ನಾನು. ಅದಕ್ಕೆ ಅದರ ಮಧ್ಯೆ ಗ್ಲಿರ್ಸಿಡಿಯಾ, ಹಾಲ್ವಾನ, ಇದೆಲ್ಲ ಬೆಳೆಗಳೇನಿದೆ, ಮರ ಬೆಳೆಗಳದ್ದು ಅದನ್ನು ಹಾಕ್ಕೊಳ್ತೇನೆ. ಕೆಲವೊಂದ್ಸಲ ಹುರುಳಿ, ಆಮೇಲೆ ಅಲ್ಸಂಡೆ, ಇವು ಯಾವುದು ಹಾಕ್ಕೊಂಡಿರ್ತೀನಿ ಅದನ್ನು ಕೂಡ ಕೊಟ್ಟಿರ್ತೇನೆ. ಆಮೇಲೆ ಸೈಲೇಜ್ ಮಾಡ್ಕೊಂಡಿದ್ದೀನಿ ನಾನು. ನಾನೇ, ನನಗೆ 70 ಟನ್ ಆಗೋಷ್ಟು 2 ಬಂಕರ್ ಇದೆ, ಆ ಬಂಕರಲ್ಲಿ ನಾನು ಅದನ್ನು ಸೈಲೇಜ್ ಸ್ಟೋರ್ ಮಾಡ್ಕೊಳ್ತೇನೆ, ವರ್ಷ ಪೂರ್ತಿ ಅದನ್ನು ಉಪಯೋಗಿಸ್ಕೊಳ್ತೇನೆ. ಮೇವಿನ ಬೆಳೆಗಳನ್ನು ಕೂಡ ಬೆಳಿತೀರಿ? ಹೌದು, ಮೇವಿನ ಬೆಳೆಯನ್ನು ನಾನು ಬೆಳ್ಕೊಂಡು. ಎಷ್ಟು ಎಕರೆ ಪ್ರದೇಶದಲ್ಲಿ? ನನಗೆ 4 ಎಕರೆ ಪ್ರದೇಶ ಬರ್ಕೊಂಡಿದ್ದೀನಿ. ಅದಕ್ಕೋಸ್ಕರ. ಕೊಟ್ಟಿಗೆ ಹೇಗೆ ಕಟ್ಕೊಂಡಿದ್ದೀರಿ ಮೇಡಮ್? ಕೊಟ್ಟಿಗೆ ನಂದು ಓಪನ್ ಇದೆ, ಯಾವುದೇ ರೀತಿಯ ಗೋಡೆಗಳಿಲ್ಲ, ಎಲ್ಲವೂ ಕೂಡ ಓಪನ್. ಮತ್ತೆ ದನಗಳನ್ನು ನಾನು ಕಟ್ಟೋದಿಲ್ಲ, ಅದನ್ನು ನಾನು ಬಿಟ್ಟಿರ್ತೇನೆ. 24 ಗಂಟೆಯಲ್ಲಿ ಒಂದು 4 ಗಂಟೆ ಮಾತ್ರ ಕಟ್ಟಿರ್ತೇನೆ, ಅದು ಆಹಾರ ಕೊಡೋದಕ್ಕೆ, ಅದಕ್ಕೇನು ಮೇವು ಕೊಡಬೇಕು ಆ ಸಂದರ್ಭದಲ್ಲಿ ಮಾತ್ರ ಕಟ್ತೇನೆ, ಮಿಕ್ಕಿದ ಸಂದರ್ಭದಲ್ಲಿ ಅದನ್ನು ಬಿಟ್ಟಿರ್ತೇನೆ. ಕಾರಣ ಇಷ್ಟೇ, ನಾವು ಮನುಷ್ಯರು ಹೇಗೆ ಕೂತ್ಕೊಂಡಾಗ ಒಂದೇ ಕಡೆ ಕೂತ್ಕೊಂಡಾಗ ನಮ್ಗೆ ಸ್ಟ್ರೆಸ್ ಆಗುತ್ತೆ, ಎದ್ದು ಓಡಾಡಬೇಕು ಅಥವಾ ಕಾಫಿ ಕುಡಿಬೇಕು ಹೀಗೇನಂತ ಅನಿಸುತ್ತೆ ನಮಗೆ, ಹಾಗೆ ದನಗಳಿಗೂ ಕೂಡ ಸ್ಟ್ರೆಸ್ ಆಗುತ್ತೆ. ಆ ಸ್ಟ್ರೆಸ್ಸು ಹಾಲಲ್ಲಿ ಬರುತ್ತೆ. ಹಾಲಲ್ಲಿ ಬಂದಾಗ ನಾವು ಕುಡಿಯುವಂಥ ಹಾಲು ಸ್ಟ್ರೆಸ್ ಹಾಲು ಮತ್ತು ಆ್ಯಂಟಿಬಯೋಟಿಕ್ ಹಾಲು. ಇವತ್ತಿನ ದಿವಸ ನಾವೇನು ಕುಡಿತಾ ಇದ್ದೀವಿ ಅದನ್ನೇ ಕುಡಿತಾ ಇರೋದು. ಇದೆಲ್ಲನೂ ಕೂಡ ಯೋಚನೆ ಮಾಡಿ ಕಟ್ಟೋದನ್ನು ಬಿಟ್ಟಿದ್ದೀನಿ. ಹಾಗೆ ಇನ್ನೊಂದು ಪ್ರಯೋಗ ನಾನು ಮಾಡಿದ್ದೀನಿ. ಯಾವುದೇ ರೀತಿ ಈ HF ಮತ್ತು ಜರ್ಸಿಯಲ್ಲಿ ಏನು ಮಾಡ್ತಾರೆ ಅಂದರೆ ಕೊಂಬನ್ನು ಸುಟ್ಟು ಮಾಡಿಬಿಡ್ತಾರೆ. ನಾನು ಕೊಂಬನ್ನು ತೆಗೆದಿಲ್ಲ. ಕಾರಣ ಇಷ್ಟೇ, ಕೋಡು ಏನು ಇರುತ್ತೆ ಅದು ಶರೀರದ ತಾಪಮಾನವನ್ನು ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಅದನ್ನು ಕೋಡು ಕೂಡ ನಾನು ತೆಗೆದಿಲ್ಲ. ಅವೆಲ್ಲ ಬಿಟ್ಟಂಗೆ ಗುದ್ದಾಡ್ತವೆ, ಗಾಯ ಮಾಡ್ಕೊಳ್ತವೆ, ಅದಕ್ಕೂ ಕೂಡ ಔಷಧಿ ನಾನೇ ಆಯುರ್ವೇದ ಔಷಧಿ ಮಾಡ್ತೇನೆ, ಕಡಿಮೆ ಆಗಿದೆ. ಆಹಾರ ಅಂತಂದರೆ ಹಸಿರು ಮೇವು ಅಷ್ಟೇನಾ ಅಥವಾ ಬೇರೆ ಇನ್ನೇನಾದ್ರು ತಿಂಡಿ? ತಿಂಡಿನ ಕೊಡ್ತೇನೆ, ಆದರೆ ನಾನು ಪ್ಯಾಕ್ಡ್ ಇದು ತರಲ್ಲ. ಅಂದರೆ ಈಗೇನು ರೆಡಿ ಅಂತ ಏನು ಸಿಗುತ್ತೆ ಅದನ್ನು ತರಲ್ಲ. ಇಲ್ಲೇ ನಾನು ಬೇರೆ ಜೋಳ, ಆಮೇಲೆ ಗೋಧಿ ಬೂಸ, ಹಿಂಡಿ ಇವೆಲ್ಲ ತಂದು ನಾನೇ ಮಿಕ್ಸ್ ಮಾಡ್ತೇನೆ. ಹಾಗೆ ಅದಕ್ಕೆ ಕೂಡ ಕ್ಯಾಲ್ಶಿಯಂ ಪೌಡರ್ ಕೊಡಬೇಕಾಗತ್ತೆ, ಅದನ್ನು ನಿರ್ವಹಣೆ ಮಾಡ್ತೇನೆ. ಅದು ನಿರ್ವಹಣೆ ಹೇಗೆ ಅಂದರೆ, ಏನು ಅದಕ್ಕೆ ಕುಡಿಯೋ ನೀರಿದೆ ಅದಕ್ಕೆ ಸುಣ್ಣನ ಹಾಕ್ತೇನೆ, ಆಮೇಲೆ ಅದಕ್ಕೆ ಉಪ್ಪಿನ ಅಂಶನೂ ಬೇಕಾಗತ್ತೆ. ಆಹಾರದಲ್ಲಿ ಅದಕ್ಕೆ ಉಪ್ಪು ಕೂಡ ಮಿಕ್ಸ್ ಮಾಡಿ ಕೊಡ್ತೇನೆ, ಇದು ಯೋಚನೆ ಮಾಡ್ತೇನೆ. ಓಕೆ, ಈ ಚಿಕಿತ್ಸೆ ಮಾಡೋದನ್ನು ಹೇಗೆ ಕಲ್ತ್ರಿ ವೇದಾ ಅವರೇ? ಚಿಕಿತ್ಸೆ ಅಂತ ಹೇಳಿದರೆ ನಾವು ಇರೋ ಜಾಗಕ್ಕೂ ಮತ್ತು ನಮಗೇನು ವೆಟನರಿ ಡಾಕ್ಟರ್ಸ್ ಏನು ಸಿಗ್ತಾರೆ ಅವರು ಇರೋದಕ್ಕೂ 7 ಕಿಲೋಮೀಟ್ರ್ ದೂರ ಇದೆ. ನಮಗೇನಾದರೂ ತೊಂದರೆ ಆದಾಗ ಅವರು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಇರ್ತಾರೆ, ಅವರು ಬರಲಿಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ 1-2-3 ಸಲ ಈ ಥರ ಘಟನೆಗಳು ಆದಾಗ ಅವ್ರು ಕರೆದಾಗ ಅವ್ರು ಬರೋದು ಲೇಟ್ ಆಯಿತು, ಅದಕ್ಕೆ ಟ್ರೀಟ್ಮೆಂಟ್ ಲೇಟ್ ಆಯಿತು, ಹಾಗೆ ನಾನು ಕಳ್ಕೊಳ್ಬೇಕಂತ ಬಂತು. ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಕೂತ್ಕೊಂಡು ಯೋಚನೆ ಮಾಡಿದ್ವಿ ಇದಕ್ಕೇನು ಪರಿಹಾರ ಸಿಗಬಹುದು ಅಂಥೇಳಿ. ಆ ಪರಿಹಾರಕ್ಕೋಸ್ಕರ ನಾವೇನು ಯೋಚನೆ ಮಾಡಿದ್ವಿ, ಇದಕ್ಕೆ ಆಯುರ್ವೇದ ಮತ್ತು ಇದರಲ್ಲಿ ಹೋಮಿಯೋಪತಿಯಲ್ಲಿ ಏನಾದರೂ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆಯಾ ಅಂಥೇಳಿ ತಮಿಳ್ನಾಡಲ್ಲಿ ತಾನ್ವಾಸ್ ಅಂತ ಒಂದು ಯೂನಿವರ್ಸಿಟಿ ಇದೆ, ಆಯುರ್ವೇದ ಯೂನಿವರ್ಸಿಟಿ, ಇದಕ್ಕೋಸ್ಕರ ದನಗಳಿಗೋಸ್ಕರ ಅಲ್ಲಿ ಅವ್ರ ಜೊತೆಗೆ ಮಾತಾಡಿ ಡಾಕ್ಟರ್ ಪುಣ್ಯಮೂರ್ತಿ ಅನ್ನೋರನ್ನ ಕರೆಸಿ ನಮ್ಮ ಊರಲ್ಲಿ ಒಂದು ದಿವಸದ ಇಡೀ ಸುತ್ತಮುತ್ತ ಹಳ್ಳಿಯವ್ರನ್ನ ಕರೆಸಿ ಒಂದು ದಿವಸ ನಾವು ಟ್ರೈನಿಂಗನ್ನು ತರಬೇತಿಯನ್ನು ಕೊಟ್ವಿ. ಆ ತರಬೇತಿಯನ್ನು ತಗೊಂಡು ನಾನು ನನ್ನ ದನಗಳಿಗೆ ಉಪಯೋಗಿಸ್ಕೊಂಡೆ ಆ ತರಬೇತಿ ಮುಖಾಂತರ. ಹೀಗಾಗಿ ಇವತ್ತು ಯಶಸ್ವಿ ಆಗಿದ್ದೀನಿ. ಬೇರೆಯವ್ರಿಗೂ ಹೇಳ್ಕೊಡ್ತೀರಾ? ಖಂಡಿತವಾಗ್ಲು. ನಮ್ಮಲ್ಲಿ ತುಂಬ ಜನ ಬಂದು ಹೋಗ್ತಾ ಇರ್ತಾರೆ, ಕೃಷಿ ನೋಡ್ಲಿಕ್ಕೆ ಬರ್ತಾರೆ, ಹೈನುಗಾರಿಕೆ ನೋಡ್ಲಿಕ್ಕೆ ಬರ್ತಾರೆ, ಅವರಿಗೆಲ್ಲರಿಗೂ ಕೂಡ ನಾನು ಅದನ್ನು ಹೇಳ್ಕೊಡ್ತೀನಿ. ಅವರು ದೂರವಾಣಿ ಮೂಲಕ ಏನಾದರೂ ಸಹಾಯ ಕೇಳಿದರೆ ನನ್ನ ಅನುಭವ ಆಧಾರದ ಮೇಲೆ ಅವರಿಗೆ ಅದನ್ನು ಹೇಳ್ತೇನೆ. ತಾವು ವಿದೇಶಕ್ಕೂ ಹೋಗಿ ಬಂದಿದ್ದೀರಿ? ಹೌದು. ವಿದೇಶದಲ್ಲಿ ಏನಿದೆ ಅಂತ ಹೇಳಿದರೆ ಹಾಲು ಉತ್ಪಾದನೆ ಇದೆ, ಆದರೆ ಎಲ್ಲದಕ್ಕೂ ಕೂಡ ಅವರು ಚಿಕಿತ್ಸೆಯನ್ನು ಕೊಟ್ಟು ಆ್ಯಂಟಿಬಯೋಟಿಕನ್ನು ಜಾಸ್ತಿ ಉಪಯೋಗಿಸ್ತಾರೆ. ಅದನ್ನು ಉಪಯೋಗಿಸಿದಾಗ ಏನಾಗುತ್ತೆ, ಹಾಲಲ್ಲೂ ಅದು ಬಂದಿದೆ, ಅವರ ಹಾಲು ಕೂಡ ನೆದರ್ಲ್ಯಾಂಡಲ್ಲಿ ಅವರ ಹಾಲು ಕೂಡ ರಿಜೆಕ್ಟ್ ಆಗಿದೆ, ಬೇರೆ ದೇಶಗಳಿಗೆ ಹೋಗುವಂಥ ಹಾಲು ರಿಜೆಕ್ಟ್ ಆಗಿದೆ. ಹಾಗಾಗಿ ಅವರು ಕೂಡ ಅದರೊಳಗೆ ಏನಾದರೂ ಬದಲಾವಣೆ ಮಾಡಬೇಕು ಅನ್ನೋದಾಗ ಭಾರತದ ಕಡೆ ನೋಡಿದ್ದಾರೆ. ಭಾರತ ಈ ರೀತಿಯ ಪದ್ಧತಿಯನ್ನು, ಆಯುರ್ವೇದ ಪದ್ಧತಿಯನ್ನು ಅಳವಡಿಸ್ಕೊಂಡು ಮಾಡ್ತಾ ಇದೆ ಅಂತಂದಾಗ ಅವರು ಭಾರತದ ಕಡೆ ನೋಡಿದಾಗ ನಾನು ಇದರ ಅನುಭವವನ್ನು ಪಡ್ಕೊಂಡಿದ್ದೆ ಆಗಲೇ ಟ್ರೈನಿಂಗ್ ತರಬೇತಿಯನ್ನು ತಗೊಂಡು. ಹಾಗಾಗಿ ಅವರು ನನ್ನನ್ನು, ನೀವು ಹೇಗೆ ಅದನ್ನು ಉಪಯೋಗಿಸ್ತಿದ್ದೀರಿ, ನಿಮ್ಮ ರಿಸಲ್ಟ್ ಏನು ವಿತ್ ರೆಕಾರ್ಡ್ ಕೊಡಬೇಕು ಅಂತೇಳಿ ಒಂದು ಪೇಪರನ್ನು ಪ್ರೆಸೆಂಟ್ ಮಾಡಿದ್ದೆ ನಾನು ಅಲ್ಲಿ ನೆದರ್ಲ್ಯಾಂಡಲ್ಲಿ. ನೆದರ್ಲ್ಯಾಂಡಿಗೆ ಹೋಗಿ ಹೇಗೆ ಆ್ಯಂಟಿಬಯೋಟಿಕ್ ಫ್ರೀ ಹಾಲನ್ನು ಉತ್ಪಾದನೆ ಮಾಡಬಹುದು ಅಂತೇಳಿ, ಹಾಗೆ ಅಲ್ಲೂ ಹೋಗಿ ಕೂಡ ನನ್ನ ಅನುಭವನ ಹಂಚಿಕೊಂಡಿದ್ದೆ. ಈಗ ನಿಮ್ಮ ಹಾಲನ್ನು ಪರೀಕ್ಷೆ ಮಾಡಿಸಿದ್ರಿ ನೀವು? ಹೌದು, ಪರೀಕ್ಷೆ ಮಾಡಿಸಿದ್ದು. ಹೌದಾ? ಯಾವ ಆ್ಯಂಟಿಬಯೋಟಿಕ್ಗಳಾಗಲಿ ಮತ್ತೊಂದಾಗಲಿ ಫ್ರೀ ಫ್ರೀ ಇದೆ? ಹೌದು. ಓಕೆ. ವೇದಾ ಅವರೇ, ಈಗ ತಮ್ಮ ಬಹುದೊಡ್ಡ ಯಶಸ್ಸು ಅಂತ ನಾನು ಪರಿಗಣಿಸೋದು ನೀವು ಮಾಡ್ತಾ ಇರುವಂತಹ ಮೌಲ್ಯವರ್ಧನೆ, ಅಂದರೆ ಉತ್ಪನ್ನಗಳನ್ನು ನೇರವಾಗಿ ಮಾರಾಟ ಮಾಡದಲ್ಲೇ ಅದನ್ನು ಒಂದು ಹಂತದಲ್ಲಿ ಫಾರ್ಮ್ ಗೇಟಲ್ಲೇ ಮೌಲ್ಯವರ್ಧನೆ ಮಾಡ್ತೀರಿ, ಈ ಚಿಂತನೆ ಹೇಗೆ ಬಂತು? ಮತ್ತು ನಿಮಗೆ ಗ್ರಾಹಕರನ್ನು ಹುಡುಕೋದು ಸಮಸ್ಯೆ ಅಂತ ಅನ್ನಿಸ್ಲಿಲ್ವಾ? ಹೇಗೆ ಈ ಚಿಂತನೆ ಬಂದಿದ್ದು? ಫಸ್ಟ್ ನಾನು ಯಾವಾಗಲೂ ಏನೇ ಉತ್ಪಾದಿಸಿದ್ರು ಕೂಡ ಫಸ್ಟ್ ನಾನು ನನ್ನನ್ನು ಪ್ರಯೋಗಕ್ಕೆ ಒಳಪಡಿಸ್ಕೊಳ್ತೇನೆ, ಅದನ್ನು ಉಪಯೋಗಿಸ್ತೇನೆ, ಆಮೇಲೆ ನಮ್ಮ ಸುತ್ತಮುತ್ತಲಿನವರಿಗೆ ಕೊಟ್ಟಿರ್ತೇನೆ, ನೋಡಿ ಇದು ಉಪಯೋಗಿಸಿ, ಇದು ನನಗೆ ಬೆನಿಫಿಟ್ ಆಗಿದೆ, ನೀವು ಉಪಯೋಗಿಸಿ ಅಂತ ಹೇಳಿ. ಹೋಮಿಯೋಪತಿ ವೈದ್ಯ ಹಾನಿಮಂತರ, ಅವ್ರ ಮೇಲೆ ಅವರೇ ಪ್ರಯೋಗ ಮಾಡ್ಕೋತಿದ್ರೆ ನಿಮ್ಮ ಮೇಲೆ ನೀವೇ ಪ್ರಯೋಗ ಮಾಡ್ಕೊಂಡಿರ್ತೀನಿ. ನಾನು ಮಾಡ್ಕೊಡ್ತೀನಿ. ಇವನ್ನ ಅರಿಶಿನ ಉಪಯೋಗಿಸಿದ್ರು ನಾನು ಅಡುಗೆ ಹಾಕಿ ಅದನ್ನು ಔಷಧಿ ಇವತ್ತೇನು ದನಗಳಿಗೆ ನಾನು ಆಯುರ್ವೇದ ಔಷಧಿ ಮಾಡ್ತೀನಿ, ನನ್ನದೇ ಆದಂಥ ಅರಿಶಿನ ಉಪಯೋಗಿಸಿ ಔಷಧಿ ಮಾಡಿರ್ತೇನೆ, ಆದರೆ ನಾನು ಗುಣ ಪಡ್ಕೊಂಡಿದ್ದೀನಿ. ಪ್ರಯೋಗಕ್ಕೆ ಯಜಮಾನರನ್ನೇನು ಪರಿಗಣಿಸ್ಲಿಲ್ವಾ? ಇರ್ತಾರೆ, ಅವರು ಜೊತೆಗಿರ್ತಾರೆ, ಸಂಸಾರ ಅಂತಂದಾಗ ಅವರು ಜೊತೆಗೆ ಸೇರಿನೇ ಮಾಡಿರ್ತೇವೆ. ಓಕೆ, ಹೇಳಿ ಮೇಡಮ್. ಹಾಗಾಗಿ ಆ ರೀತಿಯ ನಾನು ಸುತ್ತಮುತ್ತಲು ಇರೋರಿಗೆ ಅದನ್ನು ಕೊಟ್ಟಿರ್ತೇನೆ, ಅವರು ಅದನ್ನು ಉಪಯೋಗಿಸಿ ನೋಡಿದಾಗ ಹೌದು ಚೆನ್ನಾಗಿದೆ, ಇದನ್ನು ನೀವು ಇದನ್ನು ಮಾರ್ಕೆಟಿಗೆ ತೊಗೊಂಡು ಬರಬಹುದು ಅನ್ನೋಂಥ ಇದನ್ನು ಕೊಟ್ಟಾಗ ನನಗೂ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ನಾನು ಆ ರೀತಿಯಲ್ಲಿ ಮತ್ತೆ ಅದನ್ನು ಮಾರ್ಕೆಟಿಗೆ ಇದು ಮಾಡಿರ್ತೇನೆ, ಕೊಟ್ಟಿರ್ತೇನೆ, ಮಾರ್ಕೆಟಿಗೆ ಬಿಟ್ಟಿರ್ತೇನೆ, ಅದರ ರಿಸಲ್ಟನ್ನು ನೋಡ್ತೇನೆ, ಯಾರು ಎಷ್ಟು ತೊಗೊಂಡ್ರು, ಯಾವುದು ಹೆಚ್ಚು ಹೋಯಿತು, ಯಾವುದು ಕಡಿಮೆ ಹೋಯಿತು, ಯಾವುದಕ್ಕೆ ಒಳ್ಳೆ ಇದೆ ಅಂಥೇಳಿ ಅದರ ಆಧಾರದ ಮೇಲೆ ನಾನು ಅದನ್ನು ಮಾಡ್ಕೊಂಡು ಹೋಗಿ. ಏನೆಲ್ಲ ಉತ್ಪನ್ನಗಳು ಈಗ ಪಂಚಮ ವೇದ ತೋಟದಿಂದ ಹೊರಗಡೆ ಬರ್ತಾ ಇದ್ದಾವೆ? ಕೊಬ್ಬರಿ ಎಣ್ಣೆ ಬರ್ತಾ ಇದೆ. ಕೊಬ್ಬರಿ ಎಣ್ಣೆ ಅಂದ್ರೆ ಮುಂದೆ ಹೇಳುವಂತ ಕೊಬ್ಬರಿ ಎಣ್ಣೆಗಳು, ಉತ್ಪನ್ನ ಕೊಬ್ಬರಿ ಎಣ್ಣೆ ಇದೆ, ಅರಿಶಿನ ಇದೆ, ಶುಂಠಿ ಇದೆ, ಆಮೇಲೆ ಕಾಳುಮೆಣಸು ಇದೆ, ಮತ್ತೆ ನನ್ನದೇ ಆದಂಥ ಹೇರ್ ಆಯಿಲ್ ಒಂದು ನಾನೇ ತಯಾರು ಮಾಡ್ತೀನಿ. ಕಳವದ 40 ವರ್ಷದಿಂದ ನಾನು ಉಪಯೋಗಿಸ್ಕೊಂಡು ನಾನು ಅದನ್ನು ಪಡ್ಕೊಂಡ ಮೇಲೆ ಅದನ್ನು ಇವತ್ತು ನಾನು ಮಾರ್ಕೆಟಿಗೆ ಅದನ್ನು ಬಿಟ್ಟಿದ್ದೀನಿ, ಅದನ್ನಂತ ಮಾಡ್ತಾ ಇದ್ದೀನಿ. ಇದಿಷ್ಟು ನನ್ನ ಉತ್ಪಾದನೆ. ಈ ತೆಂಗಿನ ಎಣ್ಣೆ ಅಂದ್ರಲ್ಲ, ಅದಕ್ಕೇನು ಯಂತ್ರಗಳನ್ನು ನಿಮ್ಮ ಜಮೀನಲ್ಲ ಇಟ್ಕೊಂಡಿದ್ದೀರಾ ಅಥವಾ ಹೊರಗಡೆ ಮಿಲ್ ಮಾಡಿಸ್ಕೊಂಡ್ಬಂದು? ನಮ್ಮದು ಇದೆ, ಹಾಕೊಂಡಿದ್ದೀವಿ ನಾವು ಕೂಡ ಅದನ್ನು, ಆಯಿಲ್ ಪ್ಯೂರಿಫೈಯರ್ ಇದು ಹಾಕ್ಕೊಂಡಿದ್ದೀವಿ, ಅದನ್ನು ಆಯಿಲ್ ಎಕ್ಸ್ಟ್ರಾಕ್ಟರು. ನಾನೇ ನನ್ನಲ್ಲೇ, ನಾನು ಯಾವುದೇ ರೀತಿಯ ಕೆಮಿಕಲ್ ಬಳಸಲಾರದಿರೋದ್ರಿಂದ, ಸ್ಪ್ರೇ ಏನು ಮಾಡಲಾರದಿರೋದ್ರಿಂದ ಅದನ್ನು ನಂದೇ ಪ್ರೊಸೆಸ್, ಡ್ರೈಯರ್ ಇದೆ, ಡ್ರೈಯರಲ್ಲಿ ಅದನ್ನು ಡ್ರೈ ಮಾಡಿ ಅದನ್ನು ಪೀಸ್ ಮಾಡಿ ಮತ್ತೆ ಅದನ್ನು ನಾವು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿಸ್ತೀವಿ. ಈ ತೆಂಗಿನ ಎಣ್ಣೆನೆ ಬಳಸ್ಕೊಂಡು ಹೇರ್ ಆಯಿಲ್ ಮಾಡೋದಾ ಅಥವಾ ಬೇರೆ ಇನ್ನೇನಾದ್ರು ಹಾಕ್ತೀರಾ? ಇಲ್ಲ ಇಲ್ಲ, ತೆಂಗಿನ ಎಣ್ಣೆ ಬಳಸ್ಕೊಳ್ತೇನೆ, ಬೇರೆ ಒಂದು 10-12 ಪ್ರಾಡಕ್ಟ್ ಅದಕ್ಕೆ ಹಾಕಿರ್ತೇನೆ. ಅದರಲ್ಲಿ ಅದು ನಿಮ್ಮ ಸೀಕ್ರೆಟ್ ಹೇಳಲ್ಲ ಖಂಡಿತ. ಈಗ ಮಾರುಕಟ್ಟೆನ ಹೇಗೆ ಸೃಷ್ಟಿ ಮಾಡ್ಕೊಂಡ್ರಿ? ಅದೇ ಕೆಲವೊಂದ್ಸಲ ನಾನು ನನ್ನ ಪ್ರಾಡಕ್ಟನ್ನು ಒಂದ್ಸಲ ನಾವು ಬಿಡುಗಡೆ ಮಾಡಿದ್ವಿ, ಮಾರ್ಕೆಟಿಗೋಸ್ಕರ ಬಿಡುಗಡೆ ಮಾಡಿ ಬೇರೆಯವರ ಅನುಭವನ ತೊಗೊಂಡ್ವಿ. ಹಾಗೆ ಆನ್ಲೈನ್ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ವಿ ನಮ್ಮದು, ಪಂಚಮವೇದ.in ಅಂಥೇಳಿ. ಆ ವೆಬ್ಸೈಟಿಗೆ ಆನ್ಲೈನಿಗೆ ಹೋದರೆ ಅದರೊಳಗಡೆ ನಿಮ್ಗೆ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಸಿದ್ಧಿರುತ್ತೆ, ನೀವು ಆರ್ಡ್ರ್ ಕೊಟ್ಟಿಗೆ ನಾವು ಅದನ್ನು ಸಪ್ಲೈ ಮಾಡಿರ್ತೀವಿ. ಅಂದ್ರೆ ಈಗ ವೆಬ್ಸೈಟ್ ಮೂಲಕ ಆರ್ಡರ್ ತಗೋತಾ ಇದ್ದೀರಿ? ಬರ್ತಾ ಇದೆ, ಬರ್ತಾ ಇದೆ, ವೆಬ್ಸೈಟ್ ಮೂಲಕ ಬರ್ತಾ ಇದೆ. ಅಂದ್ರೆ ಈಗ ನಿಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡೋದಕ್ಕೆ ನಿಮ್ಗೆ ಯಾವ್ದೇ ರೀತಿ ಸಮಸ್ಯೆ ಇಲ್ಲ? ಇಲ್ಲ ಇಲ್ಲ, ನನಗೆ ಇದ್ದಾರೆ, ಕೊಂಡ್ಕೊಳ್ಳೋರು ಇದ್ದಾರೆ, ಹಾಗೆ ಬೇಡಿಕೆನೂ ಇದೆ ನನಗೆ, ನನ್ನ ಉತ್ಪಾದನೆಗೆ ತೊಂದರೆ ಅನಿಸಿಲ್ಲ. ಹಾಲಿನ ಉತ್ಪನ್ನಗಳನ್ನ ಏನೇನ್ ಮಾಡ್ತೀರಿ? ಹಾಲು ತುಪ್ಪ ಮಾಡ್ತೇನೆ, ಇನ್ನೊಂದು ಪ್ರೋಸೆಸ್ ಅಲ್ಲಿ ಇದೆ, ಇದು ಮಾಡಬೇಕು, ಚೀಸ್ ಮಾಡಬೇಕು ಅಂತ ಅನ್ನೋದಿದೆ, ನೋಡಬೇಕು, ಅದ್ರ ಪ್ರಯತ್ನ ನಡೀತಾ ಇದೆ ಹೇಗೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕು. ತುಪ್ಪ ಹೇಗೆ ಮಾಡ್ತೀರಿ? ತುಪ್ಪ ನಂದು ಕಲ್ಚರ್ಡ್, ಕಲ್ಚರ್ಡ್ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಹಾಲಿಂದ ಕೊಬ್ಬಿನ ಅಂಶವನ್ನ ತೆಗೆದು ಆಮೇಲೆ ಅದನ್ನ ತುಪ್ಪದಲ್ಲಿ ಕನ್ವರ್ಟ್ ಮಾಡ್ತಾರೆ. ನಾನು ಹಾಗೆ ಮಾಡೋದಿಲ್ಲ, ನಾನು ಹಾಲನ್ನ ಅದಕ್ಕೆ ಮೊಸರು ಹಾಕಿ ಅದನ್ನ ಹೊರಗಡೆ ಇಟ್ಟು ಅದು ಕಲ್ಚರ್ ಆಗಿ, ಅಂದರೆ ಅದು ಹುಳಿ ಅಂಶ ಬಂದು ಆಮೇಲೆ ಅದನ್ನ ಬೆಣ್ಣೆ ರೂಪಕ್ಕೆ ತಗೊಬಂದು ತುಪ್ಪ ಮಾಡ್ತೇನೆ. ತುಪ್ಪದಲ್ಲೂ ಕೂಡ ನಾನು ಫ್ಲೇವರ್ ಅಂತ ಅವ್ರನ್ನ ಕೇಳ್ತೇನೆ, ನಿಮಗೆ ನಾರ್ಮಲ್ ಬೇಕಾ, ಯಾಕೆಂದರೆ ನಾನು ಅದಕ್ಕೆ ಮೆಂತೆ ಹಾಕಿರ್ತೇನೆ, ಆ ಥರ ಬೇಕು ಫ್ಲೇವರ್ ಬೇಕಂದರೆ ಆ ಥರ ಫ್ಲೇವರ್ ಕೂಡ ಮಾಡಿರ್ತೇನೆ ಅವರಿಗೆ, ಮೆಂತೆ ಹಾಕಿರ್ತೇನೆ, ಆಮೇಲೆ ಕಾಳುಮೆಣಸು ಹಾಕಿರೋದು, ಖಾರ ಬೇಕು ಅಂತ ಅನ್ನೋದರೆ ಖಾರ, ಪ್ಲೈನ್ ಅಂದರೆ ಪ್ಲೈನು, ಅವ್ರಿಗೆ ಯಾವುದು ಬೇಕೋ ಅದನ್ನು ಕೇಳಿ ಮಾಡಿರ್ತೇನೆ, ಕೊಡ್ತೇನೆ. ಈ ಗೊಬ್ಬರ ಏನು ಬರುತ್ತಲ್ಲ ಅದನ್ನೇನಾದರೂ ಎರೆಗೊಬ್ಬರವಾಗಿ ಪರಿವರ್ತನೆ ಮಾಡ್ತಿದ್ದೀರಾ? ಅದರಲ್ಲಿ ಏನಾದರೂ ಪ್ರಯೋಗ ಮಾಡಿದ್ದೀರಾ? ಹಾಗೆ ಬಯೋ ಫರ್ಟಿಲೈಸರ್ ಅದರ ಬಗ್ಗೆನೂ ಮಾತಾಡಿ. ಬಯೋ ಫರ್ಟಿಲೈಸರ್ ಈಗ ಶುರು ಮಾಡಿದ್ದೀವಿ, ಅದರೊಳಗಡೆ ನಾವು ಪಲ್ಪನ್ನು ಉಪಯೋಗಿಸ್ತೀವಿ, ಪೇಪರ್ ಪಲ್ಪನ್ನು ಉಪಯೋಗಿಸ್ತೀವಿ, ಮತ್ತು ನಮ್ಮಲ್ಲಿರ್ತಕ್ಕಂಥ ವೀಡ್ಸ್ ಏನಿದೆ, ಕಳೆ ಏನಿದೆ ಅದನ್ನು ಅದಕ್ಕೆ ಹಾಕಿರ್ತೇನೆ, ಹಾಕಿ ಅದ್ರ ಮೇಲೆ ಗೊಬ್ಬರ ಸಗಣಿಯನ್ನು ಹಾಕಿ ಒಂದು ಲೇಯರು ಪಲ್ಪು, ಒಂದು ಲೇಯರು ವೇಸ್ಟು, ಒಂದು ಲೇಯರು ಸಗಣಿ, ಈ ಥರ ಹಾಕಿ ಅದನ್ನಗೆ ಎರೆಹುಳ ಬಿಟ್ಟು ಮತ್ತು ಅದರದ ಪ್ರಾಡಕ್ಟ್ ಏನು ಅದನ್ನು ತೊಗೊಳ್ತು, ಬಯೋ ಫರ್ಟಿಲೈಸರ್ ತೊಗೊಂಡು ಆಮೇಲೆ ಅದಕ್ಕೆ ನಾವು ಟ್ರೈಕೋಡರ್ಮಾ, ಸುಡೋಮನಸ್ಸು, ಈ ಥರ ವ್ಯಾಮ್, ಈ ಥರ ಇದನ್ನು ಉಪಯೋಗಿಸಿ ನಾವು ನಮ್ಮ ತೋಟಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಈಗ ಇನ್ನು ಮುಂದೆ ಅದನ್ನು ಮಾರ್ಕೆಟಿಗೆ ಬಿಡಬೇಕು ಪಂಚಮವೇದ ಬ್ರ್ಯಾಂಡಲ್ಲಿ ಅಂತ ಯೋಚನೆ ಇದೆ. ಎರೆಗೊಬ್ಬರನೂ ತಯಾರು ಮಾಡ್ತೀರಾ? ಇಲ್ಲ, ಬಯೋ ಫರ್ಟಿಲೈಸರ್ ಇದೆ ಅಷ್ಟೇನಾ. ಈಗ ನಿಮ್ಮ ಬದುಕನ್ನು ನೀವೇ ಹಿಂತಿರುಗಿ ನೋಡಿದ್ರೆ, ಆರಂಭ ಮಾಡಿದಾಗ ಹೇಗಿದ್ದಿರಿ, ಈಗ ಹೇಗಿದ್ದೀರಿ, ನಿಮ್ಮನ್ನು ನೀವು ಹೇಗೆ ವಿಶ್ಲೇಷಣೆ ಮಾಡ್ಕೋಬೋದು? ಆರಂಭ ಮಾಡಬೇಕು ಅನ್ನೋದಿತ್ತು, ಏನಾದರೂ ಒಂದು ಮಾಡಬೇಕು ಅಂಥೇಳಿ, ಅಂದರೆ ನನಗೆ ಆದಷ್ಟು ನಾನು ಒಂದು 25 ವರ್ಷ ಕೃಷಿ ಭೂಮಿಯಿಂದ ಹೊರಗಿದ್ದೆ. ತಾಯಿ ಮನೆಯಲ್ಲಿ ತಂದೆ ಮನೆಯಲ್ಲಿ ಇದ್ದಾಗ ಮಾತ್ರ ಕೃಷಿ ಬಗ್ಗೆ ನೋಡಿರೋದು, ಆಮೇಲೆ ಮದುವೆ ಆಗಿ ಹೋದ ಮೇಲೆ ಕೃಷಿ ಬಗ್ಗೆ ಏನೂ ನೋಡಿರಲಿಲ್ಲ. ಬೇರೆ ಬೇರೆ ವ್ಯವಹಾರಗಳನ್ನ ಮಾಡ್ತಾ ಇದ್ದೆ. ಉದಾಹರಣೆ, ನಾನು ಬ್ಯೂಟಿ ಪಾರ್ಲರ್ ಕೂಡ ಓಪನ್ ಮಾಡಿದ್ದೆ, ಅದರಲ್ಲೂ ಕೂಡ 10 ವರ್ಷದ ಅನುಭವ ಇದೆ ನನಗೆ. ಹಾಗೆ ಒಂದು ಸೊಸೈಟಿ ಕೂಡ ನಾನು ನಿರ್ವಹಣೆ ಮಾಡಿರೋ ಅನುಭವ ಇದೆ. ಪ್ರಿಂಟರ್ದು, ಕಾಟ್ರೇಜು, ಮತ್ತು ರೀಫಿಲ್, ಅದರದ್ದು ಮ್ಯಾನುಫ್ಯಾಕ್ಚರಿಂಗ್, ಅದರದ್ದು ಪಾರ್ಟ್ಸ್, ಅದರದ್ದು ಅನುಭವ ಇದೆ ನನಗೆ. ಹಾಗೆ ಒಂದು ಆಯುರ್ವೇದ ಸೆಂಟರ್ ಅಂತ ಓಪನ್ ಮಾಡಿದೆ, ಓಜಸ್ ಅಂತ ಹೇಳಿ, ಅದರದ್ದು ಕೂಡ ಅನುಭವ ಇದೆ. ಇವೆಲ್ಲ ಹೊರಗಡೆಯ ಏನು 25 ವರ್ಷದ ಅನುಭವ ಪ್ಲಸ್ ಆಮೇಲೆ ನಾನು ಕೃಷಿಗೆ ಬಂದಿರೋವಂಥದ್ದು, ಅದನ್ನು ನೋಡಿದಾಗ ತುಂಬ ತೃಪ್ತಿಯಾಗಿ ನಾನು ಇರೋದು ಇವತ್ತು ಕೃಷಿಯಲ್ಲೇ ಕೂಡ, ಹೈನುಗಾರಿಕೆ ಮತ್ತು ಕೃಷಿಯಲ್ಲಿ. ಹಿಂದಿನ ನೋಟ ನೋಡಿದಾಗ ಇವೆಲ್ಲವೂ ಕೂಡ ನನಗೆ ಅನುಭವ, ಈ ಅನುಭವದ ಆಧಾರದ ಮೇಲೆ ನಾನು ಇವತ್ತು ಇಲ್ಲಿ ಕೃಷಿಯಲ್ಲಿ ನಾನು ಅದನ್ನು ತೊಡಗಿಸ್ಕೊಳ್ತಾ ಇದ್ದೀನಿ, ಸಂತೋಷ ಇದೆ ನನಗೆ. ಅಲ್ಲ, ಕೃಷಿಯಲ್ಲಿ ಯಶಸ್ವಿ ಆಗಬೇಕು ಅಂತಲೇ ಆದರೆ ಏನು ಗುಣಗಳನ್ನು ನಾವು ಮೈಗೂಡಿಸ್ಕೋಬೇಕಾಗತ್ತೆ ಅಂತೀರಿ? ಕೃಷಿ ನಾವು ಮಾಡಬೇಕು ಅಂತ ಅನ್ನೋದಾದರೆ, ಒಂದು ನಾನು ನನ್ನ ಈ ಇಷ್ಟು ಅನುಭವದಲ್ಲಿ ಕಲ್ತಿರೋದು, ನಾವು ಪ್ಲ್ಯಾನ್ ಇನ್ ಡೀಟೇಲ್, ಪ್ಲ್ಯಾನನ್ನು ನಾವು ಡೀಟೇಲಾಗಿ ಮಾಡಬೇಕು. ಈ ಭೂಮಿಯಲ್ಲಿ ನಾನು ಏನು ಫಸ್ಟ್ ಭೂಮಿಗೆ ಏನು ಹೊಂದಿಕೊಳ್ಳುತ್ತೆ ಆ ಭೂಮಿಗೆ ನಾನೇನು ಹಾಕಬೇಕು, ಆಮೇಲೆ ಪ್ಲ್ಯಾನ್ ಇನ್ ಡೀಟೇಲ್ ಎಷ್ಟು ಹಾಕಬೇಕು, ಎಷ್ಟು ಎಕರೇಜ್, ನಾವು ಯಾವ ಬೆಳೆನ ಎಷ್ಟು ಎಕರೆಯಲ್ಲಿ ಬೆಳಿಬೇಕು, ಈಗ ತೆಂಗು ಬೆಳಿಬೇಕಾದ್ರೆ ಎಷ್ಟು ಎಕರೆ ಬೆಳಿಬೇಕು, ಅಡಿಕೆಯಲ್ಲಿ ಬೆಳಿಬೇಕಾದ್ರೆ ಎಷ್ಟು ಬೆಳಿಬೇಕು, ಶುಂಠಿ ಅರಿಶಿನ ಬೇಕಾದರೆ ಎಷ್ಟು ಬೆಳಿಬೇಕು, ಈ ರೀತಿಯ ಪ್ಲ್ಯಾನ್ ಇನ್ ಡೀಟೇಲ್ ಅಂತ ಮಾಡಬೇಕು. ಆಮೇಲೆ ಪ್ಲ್ಯಾನ್ ಇನ್ ಎಕ್ಸಿಕ್ಯೂಷನ್ ಅಂತಿರುತ್ತೆ, ಅಂದರೆ ಅದನ್ನು ನಾವು ಅದನ್ನು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ಅದನ್ನು ತರಬೇಕು, ಅದನ್ನು ಬೆಳೆಸಬೇಕು, ಅದಕ್ಕೆ ಗೊಬ್ಬರ ಹಾಕಬೇಕು, ಇದು ಎಕ್ಸಿಕ್ಯೂಷನ್ನು. ಆಮೇಲೆ ಅದರೊಳಗಡೆ ಎಕ್ಸಿಕ್ಯೂಷನ್ ಆದಮೇಲೆ ಅದು ಹೇಗಾಗಿದೆ ಅದನ್ನು ನಾವು ನೋಡಬೇಕು. ಅದನ್ನು ನೋಡಬೇಕಂತಂದ್ರೆ ನಾನು ಇದಕ್ಕೆ ಎಷ್ಟು ಅಮೌಂಟನ್ನು ಹಾಕಬೇಕು, ಈಗ 1 ಎಕರೆ ತೆಂಗು ಬೆಳಿಬೇಕಾದ್ರೆ ನಾನು ಗಿಡಕ್ಕೆ ಎಷ್ಟು ಕೊಡಬೇಕು, ಅದು ಗುಂಡಿ ಎಷ್ಟು ತೆಗಿಬೇಕು, ಅದಕ್ಕೆ ಎಷ್ಟು ಲೇಬರ್ ಬೇಕು, ಆಮೇಲೆ ಅದಕ್ಕೆ ಎಷ್ಟು ಗೊಬ್ಬರ ಬೇಕು, ಇದೆಲ್ಲನೂ ಕೂಡ ನಾವು ಮಾಡಬೇಕಾಗತ್ತೆ. ಅದನ್ನು ಮಾಡಿ ಅದಕ್ಕೆ ಎಷ್ಟು ಹಣ ಉಪಯೋಗಿಸಿ ಹೊಂದಿಸಬೇಕು, ನಾನು ಅದನ್ನು ಪ್ಲ್ಯಾನ್ ಮಾಡಬೇಕಾಗತ್ತೆ. ಆಮೇಲೆ ಎಕ್ಸಿಕ್ಯೂಷನ್ ಆದಮೇಲೆ ಅದರ ರಿಸಲ್ಟ್ ಏನು ಬಂತು, ನನಗದು ಲಾಭ ಬಂತ ನಷ್ಟ ಬಂತ, ನಷ್ಟ ಆದರೆ ಯಾಕೆ ನಷ್ಟ ಬಂತು, ಲಾಭ ಬಂದರೆ ಯಾವುದರಿಂದ ಲಾಭ ಬಂತು, ಇದನ್ನು ನಾವು ಯೋಚನೆ ಮಾಡಬೇಕು. ಆವಾಗ ನಾವು ಕೃಷಿಯಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ. ವೇದ ಅವರೇ, ಭವಿಷ್ಯದ ಕನಸುಗಳು ಏನು ಚುಟುಕಾಗಿ ಹೇಳ್ಬೋದೆ? ಕನಸು ಈಗಾಗಲೇ ನಾನು ಅದನ್ನು ನನಸು ಮಾಡಿದ್ದೀನಿ. ಇದು ಒಂದು ಇನ್ನೊಬ್ಬರ ಬದುಕಲ್ಲಿ ನಾನೇನು ಮಾಡಿದ್ದೀನಿ, 10-12 ವರ್ಷದಿಂದ ಏನು ನಾನು ಅನುಭವ ತಗೊಂಡಿದ್ದೀನಿ ಮಾಡಿದ್ದೀನಿ, ಅದು ಇನ್ನೊಬ್ಬರ ಬದುಕಿಗೆ ಅನುಕೂಲ ಆಗಬೇಕು. ಇದು ನನ್ನ ಕನಸು, ಇನ್ನೊಬ್ಬರಿಗೆ ಅದು ಸಹಾಯ ಆಗಬೇಕು. ತಾವೇ ಹೇಳಿದ್ರಿ, ಪಂಚಮ ವೇದ ತೋಟ 5ನೇ ವೇದದ ರೀತಿಯಲ್ಲಿ ರೈತರಿಗೆ ತರಬೇತಿಯನ್ನು ನೀಡೋ ಕೇಂದ್ರ ಆಗಬೇಕು ಅಂತ. ಆಗಲಿ, ಸಂತೋಷ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕೇಳುಗರು ತಮ್ಮಿಂದಲೇ ನೇರವಾಗಿ ಪಡ್ಕೋಬೇಕು, ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ ವೇದ ಅವರೇ? 9448073533. ಇನ್ನೊಮ್ಮೆ ಹೇಳ್ತೀರಾ? 9448073533. ಇನ್ನೂ ಒಂದ್ಸರಿ ಹೇಳ್ಬಿಡಿ ಮೇಡಮ್. 9448073533. ಒಳ್ಳೆಯದು ವೇದ ಮನೋಹರ ಮಸ್ಕಿಯವರ, ಇದುವರೆಗೂ ವ್ಯವಸಾಯದ ನಿಮ್ಮ ಅನುಭವಗಳನ್ನು ಭಾಳ ಸೊಗಸಾಗಿ ನಮ್ಮ ಜೊತೆ ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ ನಿಮ್ಮ ವಿಚಾರ.